Okay. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿವಿಧ ರೀತಿಯ ಕಾಂಪೋಸ್ಟ್ ತಯಾರಿಸುವ ವಿಧಾನಗಳನ್ನು ಕುರಿತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ. ನಮಸ್ಕಾರ. ನಾವಿವತ್ತು ಸಾವಯವ ಕೃಷಿ ಬಗ್ಗೆ ಹೆಚ್ಚೆಚ್ಚಾಗಿ ಕೇಳ್ತಾ ಇದ್ದೀವಿ. ನಮ್ಮ ರೈತರು ಈ ಸಾವಯವ ಕೃಷಿಯನ್ನು ಅನುಸರಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸಾವಯವ ಕೃಷಿಯಲ್ಲಿ ಮೊದಲನೇ ಹೆಜ್ಜೆ ಎಂದರೆ ಈ ಪೌಷ್ಟಿಕಾಂಶಗಳ ಪೂರೈಕೆ. ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾದ್ರೆ ಕಾಂಪೋಸ್ಟ್ ಗೊಬ್ಬರವನ್ನು ಸರಿಯಾದ ವಿಧಾನವನ್ನು ಅನುಸರಿಸಿಕೊಂಡು ತಯಾರಿಸ್ಕೋಬೇಕಾಗುತ್ತೆ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ವಿವಿಧ ರೀತಿಯ ಕಾಂಪೋಸ್ಟನ್ನು ತಯಾರು ಮಾಡುವಂತಹ ವಿಧಾನಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಸಾವಯವ ಕೃಷಿಯಲ್ಲಿ ಕಾಂಪೋಸ್ಟ್ ಗೊಬ್ಬರದ ಮಹತ್ವದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ? ಸಾವಯವ ಕೃಷಿಯ ಒಂದು ಮೂಲಭೂತ ತತ್ವವೆಂದರೆ ಕೃಷಿಗೆ ಅವಶ್ಯಕವಿರುವ ವಿವಿಧ ಒಳಸುರಿ ಅಂದರೆ ಇನ್ಪುಟ್ಸ್ ಅಂತ ಏನು ಹೇಳ್ತೀವಿ, ಆ ವಿಷಯದಲ್ಲಿ ಸ್ವಾವಲಂಬನೆ ಅಂದರೆ ಯಾವುದೇ ಒಳಸುರಿಗಳನ್ನು ಮಾರುಕಟ್ಟೆಯಿಂದ ತರುವ ಬದಲು ತಮ್ಮ ತಮ್ಮ ತೋಟ ಗದ್ದೆಗಳಲ್ಲೇ ಉತ್ಪಾದಿಸಿ ಬಳಸುವುದು, ಇದು ಮೂಲ ತತ್ವ. ನಾವು ಹಲವು ಸಾವಯವ ಕೃಷಿಕರನ್ನು ಅಥವಾ ಈ ಸಾವಯವ ಉತ್ಪನ್ನಗಳನ್ನು ತಯಾರಿಸುವಂಥ ಕಂಪನಿಗಳನ್ನು ಕೇಳಿದಾಗ ನಾವು ಇಂತಿಂಥ ಕಂಪನಿಯಿಂದ ಅಥವಾ ಇಂತಿಂಥ ರೈತರಿಂದ ಸಾವಯವ ಗೊಬ್ಬರ ಖರೀದಿಸಿ ಸಾವಯವ ಕೃಷಿ ಮಾಡುತ್ತಿದ್ದೇವೆ ಅಂತ ಹೇಳುವುದನ್ನು ಕೇಳುತ್ತೇವೆ. ಈ ರೀತಿ ಹೊರಗಿನಿಂದ ಒಳಸೂರಿಗಳನ್ನು ಅದರಲ್ಲೂ ಸಾವಯವ ಗೊಬ್ಬರಗಳನ್ನು ತಂದು ಉಪಯೋಗಿಸುವುದು ಸಾವಯವ ಕೃಷಿಯ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಸಸ್ಯಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಸಾವಯವ ಕೃಷಿಯಲ್ಲಿ ಒದಗಿಸಬೇಕೆಂದರೆ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ಯಾವುದೇ ಬೆಳೆಯ ಇಳುವರಿಯಲ್ಲಿ ಪೋಷಕಾಂಶಗಳು ಶೇಕಡಾ 60-70% ಪರಿಣಾಮವನ್ನು ಹೊಂದಿವೆ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹಾಗಾಗಿ ಸಾವಯವ ಗೊಬ್ಬರಗಳನ್ನು ಸಾವಯವ ಕೃಷಿಯಲ್ಲಿ ಉತ್ಪಾದಿಸಿಕೊಳ್ಳಲೇಬೇಕು. ಇದಲ್ಲದೆ ಇವನ್ನು ರಾಸಾಯನಿಕ ಕೃಷಿಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಮಾತ್ರ ಉತ್ತಮ ಇಳುವರಿ ಹಾಗೂ ಉತ್ತಮ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಇದು ಸಾಧ್ಯ ಅಂತ ತಿಳಿದು ಬಂದಿದೆ. ಅಂದ್ರೆ ಸಾವಯವ ಕೃಷಿಯಲ್ಲಿ ಒಳಸುರಿಗಳನ್ನ ನಮ್ಮ ಜಮೀನಿನಲ್ಲೇ ತಯಾರು ಮಾಡ್ಕೋಬೇಕಾಗುತ್ತೆ. ಹೌದು, ಆದಷ್ಟು ಮಟ್ಟಿಗೆ ತಮ್ಮ ಜಮೀನಿನಲ್ಲೇ ತಯಾರು ಮಾಡ್ಕೋಬೇಕಾದಂತ ಒಂದು ತತ್ವ. ಇನ್ನ ಸಾವಯವ ಗೊಬ್ಬರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಯಲ್ಲಿ ಬಳಸದೇ ಇದ್ರೆ ಏನೇನು ಸಮಸ್ಯೆಗಳು ಬರ್ತವೆ ಅಂತ? ಆರೋಗ್ಯಯುಕ್ತವಾದಂತಹ ಮಣ್ಣು ಒಂದು ಸಜೀವ ವಸ್ತು ಅಂತ ನಾವು ತಿಳಿದಿದ್ದೇವೆ. ಹಾಗಾದ್ರೆ ಅದು ಹೇಗೆ ಸಾಧ್ಯ ಅಂದ್ರೆ ಮಣ್ಣಿನಲ್ಲಿರುವಂತಹ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳಿಂದ, ಎರೆಹುಳು ಹಾಗೂ ಅವುಗಳ ಸಂಬಂಧಿ ಹುಳುಗಳಿಂದ ಇದು ಸಾಧ್ಯ. ಈ ಸೂಕ್ಷ್ಮಾಣುಜೀವಿಗಳ ನಿರಂತರ ಕ್ರಿಯೆಗಳಿಂದಾಗಿ ಎಲ್ಲಾ ಅವಶ್ಯಕ ಪೋಷಕಾಂಶಗಳು, ಜೀವನಸತ್ವಗಳು, ಗಿಡಗಳ ಬೆಳವಣಿಗೆಗೆ ಅವಶ್ಯಕವಾಗಿರುವಂತಹ ಚೋದಕಗಳು ಅಂದ್ರೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅವು, ಹಾಗೂ ರೋಗ ಕೀಟ ನಿಯಂತ್ರಣ ಒಂದು ಸ್ವಾಭಾವಿಕ ವ್ಯವಸ್ಥೆ, ಇವೆಲ್ಲವೂ ಸಾವಯವ ಗೊಬ್ಬರವನ್ನು ಸರಿಯಾಗಿ ಕೊಡುವುದರಿಂದ ಸಾಧ್ಯವಾಗುತ್ತದೆ. ಸಾವಯವ ವಸ್ತುಗಳು ಹಾಗೂ ಸಾವಯವ ಗೊಬ್ಬರವೇ ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಆಹಾರ. ಹಾಗಾಗಿ ಸಾಕಷ್ಟು ಸಾವಯವ ವಸ್ತುಗಳು ಮಣ್ಣಿನಲ್ಲಿ ಲಭ್ಯವಿರದೇ ಇರುವಂತಹ ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಅವುಗಳ ವೃದ್ಧಿ ಹಾಗೂ ಚಟುವಟಿಕೆ ಕಡಿಮೆಯಾಗುವುದರಿಂದ ಮಣ್ಣು ನಿರ್ಜೀವಗೊಂಡು ಹಲವಾರು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇನ್ನು ಮಣ್ಣಿನ ಉತ್ತಮವಾದ ಭೌತಿಕ ಗುಣಧರ್ಮಗಳನ್ನು, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ನಾವು ಹೇಳ್ತೀವಿ, ಅವನ್ನು ಕಾಪಾಡಿಕೊಳ್ಳಲು, ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿಸಲು, ಮಣ್ಣಿನ ಸವಕಳಿ ಕಡಿಮೆ ಮಾಡಲು ಈ ಸಾವಯವ ಗೊಬ್ಬರದ ಬಳಕೆ ಅತ್ಯಂತ ಅವಶ್ಯಕ. ಸಾವಯವ ಗೊಬ್ಬರದ ಒಂದು ಅತ್ಯಂತ ಮುಖ್ಯ ಪಾತ್ರ ಎಂದರೆ ಲಘು ಪೋಷಕಾಂಶಗಳ ಪೂರೈಕೆ ಹಾಗೂ ನಿರ್ವಹಣೆ. ಇತ್ತೀಚಿನ ವರ್ಷಗಳಲ್ಲಿ ಜಿಂಕ್, ಗಂಧಕ, ಮ್ಯಾಗ್ನೇಸಿಯಂ ಇನ್ನೂ ಹಲವಾರು ಲಘು ಪೋಷಕಾಂಶಗಳ ಕೊರತೆಯನ್ನು ದೇಶದ ಹಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಅಂತ ಕೇಳುತ್ತಿದ್ದೇವೆ. ಇದು ಉತ್ತಮ ಇಳುವರಿ ಪಡೆಯುವಲ್ಲಿ ಬಾಧಕ ಉಂಟು ಮಾಡುವಂತಹ ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತಾ ಇದೆ. ರಾಸಾಯನಿಕ ಮೂಲಗಳಿಂದ ನಾವು ಈ ಲಘು ಪೋಷಕಾಂಶಗಳನ್ನ ನಿರ್ವಹಣೆಗೆ ಹೋದರೆ ಅದು ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಹಾಕುವ ಪ್ರಮಾಣದಲ್ಲಿ ಸ್ವಲ್ಪವೇ ಏರುಪೇರಾದರೂ ಕೂಡ ಕೊರತೆ ಆಗಬಹುದು ಅಥವಾ ಟಾಕ್ಸಿಸಿಟಿ ಅಂದರೆ ವಿಷಪೂರಿತವಾದಂತಹ ಒಂದು ಪ್ರಮಾಣದ ಸಮಸ್ಯೆ ತೊಳೆದಿರುತ್ತದೆ. ಹಾಗಾಗಿ ಸೂಕ್ತ ಪ್ರಮಾಣದ ಸಾವಯವ ಗೊಬ್ಬರದ ಬಳಕೆಯಿಂದ ಈ ಲಘು ಪೋಷಕಾಂಶಗಳ ನಿರ್ವಹಣೆಯನ್ನು ಸುಲಭವಾಗಿ ಮಾಡಬಹುದು. ರೈತರು ಈ ಸಾವಯವ ಗೊಬ್ಬರಗಳ ಪೂರೈಕೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು, ಇದು ಯಾಕಾಗಿ ಅಂತ? ಕಳೆದ ಕೆಲವು ವರ್ಷಗಳಿಂದ ಈ ರಾಸಾಯನಿಕ ಗೊಬ್ಬರದ ಸಲುವಾಗಿ ನಾವು ರೈತರಿಂದ ಕ್ಯೂದಲ್ಲಿ ನಿಂತು ಗಲಾಟೆ ಮಾಡಿ ಲಾಠಿ ಚಾರ್ಜ್ ಸಮಸ್ಯೆಗಳನ್ನ ನೋಡ್ತಾ ಇದ್ದೇವೆ. ಇದು ತುಂಬಾ ಖೇದಕರವಾದ ವಿಷಯ. ನಮ್ಮ ತೋಟಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿಕೊಂಡು ಉಪಯೋಗಿಸಿದರೆ ಈ ರೀತಿಯ ಹಲವು ಗೊಂದಲಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು. ಮಲೆನಾಡು ಪ್ರದೇಶದ ರೈತರು ತಮ್ಮಲ್ಲಿ ಉತ್ತಮ ಕಾಂಪೋಸ್ಟ್ ಹಾಗೂ ಇತರ ರೀತಿಯ ಸಾವಯವ ಗೊಬ್ಬರಗಳನ್ನು ತಯಾರಿಸಿಕೊಂಡು ಉಪಯೋಗಿಸುವುದರ ಜೊತೆಗೆ ಬಯಲುಸೀಮೆಯಿಂದ ಮೈದಾನ ಪ್ರದೇಶಗಳಿಂದ ಕೊಟ್ಟಿಗೆ ಗೊಬ್ಬರಗಳನ್ನು ಖರೀದಿಸಿಯೂ ಕೂಡ ತಮ್ಮ ತೋಟಗದ್ದೆಗಳಲ್ಲಿ ಉಪಯೋಗಿಸುವಂತಹ ಜಾಣ್ಮೆ ತೋರುತ್ತಿದ್ದಾರೆ. ಹಾಗಾಗಿ ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ನಾವು ಈ ರಾಸಾಯನಿಕ ಗೊಬ್ಬರದ ಗಲಾಟೆಯನ್ನು ಅಷ್ಟಾಗಿ ಕೇಳುತ್ತಾ ಇಲ್ಲ. ಮೈದಾನ, ಅರೆ ಮಲೆನಾಡು, ಬಯಲುಸೀಮೆಯಂತಹ ಪ್ರದೇಶದಲ್ಲಿ ಪಶುಸಂಗೋಪನೆಯನ್ನು ಇಲ್ಲಿಯ ರೈತರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಲೆನಾಡು ಕೃಷಿಕರಿಗಿಂತಲೂ ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಸಾವಯವ ವಸ್ತು ಕೂಡ ಲಭ್ಯತೆ ಇದೆ. ಬಹಳಷ್ಟು ರೈತರು ಕೊಟ್ಟಿಗೆಯಿಂದ ದಿನಾಲೂ ತೆಗೆದಂತ ಸಗಣಿ ಹಾಗೂ ಇತರ ಸಾವಯವ ತ್ಯಾಜ್ಯಗಳನ್ನ ಹಾಗೆ ಹೊರಗಡೆ ಎಲ್ಲೆಂದರಲ್ಲಿ ಗುಡ್ಡೆ ಹಾಕುತ್ತಾರೆ. ಗಂಜಲವನ್ನಂತೂ ಹಾಗೆ ವೇಸ್ಟ್ ಆಗಿ ಹೋಗುತ್ತಿರುವುದನ್ನು ನಾವು ನೋಡ್ತೇವೆ. ಈ ರೀತಿ ನಿರ್ಲಕ್ಷಿತವಾದ ವಿಧಾನದಲ್ಲಿ ತಯಾರಿಸಿದಂತಹ ಗೊಬ್ಬರದಲ್ಲಿ ಪೋಷಕಾಂಶಗಳು ನಷ್ಟವಾಗಿ ಹೋಗಿರುತ್ತವೆ. ಇನ್ನೊಂದು ತೊಂದರೆ ಅಂದರೆ ಮೈದಾನ ಪ್ರದೇಶದ ರೈತರು ನೋಡ್ತಾ ಇದ್ದೇವೆ, ಹಣದ ಅವಶ್ಯಕತೆ ಅರ್ಜೆಂಟ್ ಆಗಿ ಬಂದಿದೆ ಅಂದರೆ ಸಾವಯವ ಗೊಬ್ಬರವನ್ನ ವಿವಿಧ ಬೀಜ ಕಂಪನಿಗಳಿಗೆ, ಫ್ಲೋರಿಕಲ್ಚರ್ ಹೂ ಮಾಡುವಂತಹ ಕಂಪನಿಗಳು ಅಥವಾ ಈ ಮಲೆನಾಡು ರೈತರು ಇವರಿಗೆ ಮಾರ್ತಾ ಇದ್ದಾರೆ ಗೊಬ್ಬರವನ್ನ. ಹಾಗಂತ ರಾಸಾಯನಿಕ ಗೊಬ್ಬರದ ಸಲುವಾಗಿ ಹಲವು ರೀತಿಯ ತೊಂದರೆಯಲ್ಲಿ ಸಿಕ್ಕಿಬೀಳ್ತಾ ಇದ್ದಾರೆ. ನಮ್ಮಲ್ಲಿ ಬೇರೆ ಬೇರೆ ಸಾವಯವ ತ್ಯಾಜ್ಯ ವಸ್ತುಗಳು ಸಿಗ್ತವೆ, ಇವುಗಳನ್ನ ನಾವು ನೇರವಾಗಿ ಭೂಮಿಗೆ ಬಳಸ್ತಲೇ ಕಾಂಪೋಸ್ಟ್ ಅನ್ನ ತಯಾರಿಸಿ ಬಳಸ್ಕೋಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಅಂದ್ರೆ ಇದರ ಹಿಂದಿರುವಂತಹ ವೈಜ್ಞಾನಿಕ ತತ್ವ ಅಥವಾ ಉದ್ದೇಶ ಏನು ನೋಡಿ, ಹೆಚ್ಚಿನ ಸಾವಯವ ತ್ಯಾಜ್ಯಗಳಲ್ಲಿ ಇಂಗಾಲ ಮತ್ತು ಸಾರಜನಕ ಇವುಗಳ ಒಂದು ಅನುಪಾತ 25-30 ಅಥವಾ ಇನ್ನೂ ಅಧಿಕವಾಗಿರುತ್ತದೆ. ಇಂತಹ ತ್ಯಾಜ್ಯಗಳನ್ನು ಜೀರ್ಣಿಸುವ ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳು, ಮಣ್ಣಿನಲ್ಲಿರುವ ಸಾರಜನಕ ಹಾಗೂ ತ್ಯಾಜ್ಯದೊಳಗಿನ ಸಾರಜನಕ ಹಾಗೂ ಇತರ ಪೋಷಕಾಂಶಗಳನ್ನು ಕೂಡ ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತವೆ. ಹಾಗಾಗಿ ತಾತ್ಕಾಲಿಕವಾಗಿ ಬೆಳೆಗಳಿಗೆ ಈ ಸಾರಜನಕ ಹಾಗೂ ಇತರ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಅಂದರೆ ನಾವು ಈ ಒಂದು ಸಾವಯವ ವಸ್ತುವನ್ನು ನೇರವಾಗಿ ಬೆಳೆಗೆ ಉಪಯೋಗಿಸಿದರೆ ಈ ರೀತಿ ಪೋಷಕಾಂಶಗಳ ಕೊರತೆ ಬೆಳೆಗೆ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಬೆಳೆಯ ಮುಖ್ಯ ಬೆಳವಣಿಗೆಯ ಮಹತ್ವದ ಹಂತಗಳಲ್ಲಿ ಈ ರೀತಿಯ ಕೊರತೆ ಉಂಟಾದರೆ, ಸಂದಿಗ್ಧ ಹಂತದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾದರೆ ಇಳುವರಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕುಂಠಿತಗೊಳ್ಳುತ್ತದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರುವಂತಹ ವಿಚಾರ. ಪಶುಗಳ ಸಗಣಿಯಲ್ಲಿರುವಂತಹ ಲಕ್ಷಾಂತರ ಸೂಕ್ಷ್ಮಾಣುಜೀವಿಗಳು ಕಾಂಪೋಸ್ಟ್ ಮಾಡುವ ಸಮಯದಲ್ಲಿ ಇಂಗಾಲ ಹಾಗೂ ಸಾರಜನಕದ ಅನುಪಾತವನ್ನು ಕಡಿಮೆ ಮಾಡುವುದರಿಂದ ಸಾರಜನಕ ಹಾಗೂ ಇತರ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡ್ತೇವೆ. ಅಂದ್ರೆ ನಾವು ಕಾಂಪೋಸ್ಟ್ ಮಾಡಿದ ಮೇಲೆ ಬೆಳೆಗಳಿಗೆ ಹಾಕಿದ್ರೆ ಈ ರೀತಿಯಾಗಿ ಪೋಷಕಾಂಶಗಳ ಕೊರತೆ ಆಗುವಂತಹ ಸಂದರ್ಭ ಕಡಿಮೆ. ಇದಲ್ಲದೆ ನೋಡಿ, ಕಾಂಪೋಸ್ಟ್ ಪ್ರಕ್ರಿಯೆ ನಡೆಯುವಾಗ ಉತ್ಪನ್ನವಾಗುವಂತಹ ಸಾಕಷ್ಟು ಉಷ್ಣತೆಯಿಂದಾಗಿ ರೋಗಾಣುಗಳು, ಕೀಟಾಣುಗಳು, ಕಳೆ ಬೀಜಗಳು ಇವು ನಾಶವಾಗಿ ಹೋಗ್ತದೆ. ಬಹಳ ಒಂದು ಹೈ ಟೆಂಪರೇಚರ್ ಇಲ್ಲಿ ಉಂಟಾಗುವುದರಿಂದ ಈ ರೀತಿಯ ಒಂದು ಹಾನಿಕಾರಕವಾಗಿರುವಂತಹ ಅಂಶಗಳು ನಾಶಗೊಂಡು ಬೆಳೆಗಳಿಗೆ ಇವುಗಳಿಂದ ಒಂದು ರಕ್ಷಣೆ ಸಿಗುತ್ತದೆ. ಈ ಎಲ್ಲ ಕಾರಣಗಳಿಂದ ಸಾವಯವ ತ್ಯಾಜ್ಯಗಳನ್ನ ನೇರವಾಗಿ ಉಪಯೋಗಿಸುವುದು ಸುರಕ್ಷಿತವಲ್ಲ. ಆದರೆ ಬಹುವಾರ್ಷಿಕ ಬೆಳೆಗಳಿಗೆ, ಅಂದ್ರೆ ನಾವು ಈಗ ತೆಂಗು, ಅಡಿಕೆ, ಮಾವು ಇವುಗಳಲ್ಲಿ ನಾವು ನೇರವಾಗಿ ಬೆಳೆಗಳ ಬುಡಕ್ಕೆ ಹಾಕಿ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಾದರೂ ಚೆನ್ನಾಗಿ ಕಳಿತ ಸಾವಯವ ಗೊಬ್ಬರ ಅಥವಾ ಸಗಣಿ ಹಾಗೂ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಂಡಲ್ಲಿ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಅಂದ್ರೆ ಅದು ಸ್ವಲ್ಪ ಸಮಯದಲ್ಲಿ ಕಳುತ್ತು ಒಳ್ಳೆ ಗೊಬ್ಬರ ಆಗುವಂತಹ ಸಾಧ್ಯತೆ ಇರುತ್ತೆ. ಹೌದು, ಬಹುವಾರ್ಷಿಕ ಬೆಳೆಗಳಲ್ಲಿ. ಹೌದು, ಉತ್ತಮವಾದಂತಹ ಒಂದು ಕಾಂಪೋಸ್ಟ್ ತಯಾರಿಕೆಗೆ ಯಾವ್ಯಾವ ಕಚ್ಚಾ ವಸ್ತುಗಳು ಬೇಕಾಗ್ತವೆ ಅಂತ? ಕಾಂಪೋಸ್ಟ್ ತಯಾರಿಕೆಗೆ ಹಲವು ರೀತಿಯ ಸಾವಯವ ತ್ಯಾಜ್ಯಗಳನ್ನು ನಾವು ಉಪಯೋಗಿಸಬಹುದು. ಜೊತೆಗೆ ಈ ಉದ್ದೇಶಕ್ಕಾಗಿ ತೋಟದ ಬೇಲಿ, ಬದು ಹಾಗೂ ಹಾಳು ಭೂಮಿಗಳಲ್ಲಿ ಜೀವದ್ರವ್ಯ ಅಂದ್ರೆ ಬಯೋಮಾಸ್ ಉತ್ಪಾದಿಸುವಂತಹ ಬೆಳೆಗಳನ್ನ, ಗ್ಲೇರಿಸಿಡಿ ಆಗಿರಬಹುದು, ಕ್ಯಾಲೆಂಡ್ರಿ ಆಗಿರಬಹುದು, ಇನ್ನೂ ಹಲವು ರೀತಿಯ ಬೆಳೆಗಳನ್ನು ಅಲ್ಲಲ್ಲಿಯ ಲೋಕಲ್ ಕಂಡೀಷನ್ ನಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೋ ಅಂತ ಬೆಳೆಗಳನ್ನು ಕೂಡ ನಾವು ಬೆಳೆದು ಉಪಯೋಗಿಸಿಕೊಳ್ಳಬಹುದು. ಇನ್ನು ಕೃಷಿ ತ್ಯಾಜ್ಯಗಳನ್ನು ತೆಗೆದುಕೊಂಡ್ರೆ ಬೆಳೆಗಳ ಉಳಿಕೆ, ಅರಣ್ಯದಿಂದ ಸಂಗ್ರಹಿಸಿದ ಹಸಿರೆಲೆ, ದರಗು, ಕಪ್ಪು ಮಣ್ಣು, ಕಬ್ಬಿನ ದರಗು ಅಥವಾ ಏನು ರೌದಿ ಅಂತ ಹೇಳ್ತೇವೆ, ಅದು ಶೇಂಗಾ ಹಾಗೂ ಇತರ ಹೊಟ್ಟು, ಅಣಬೆ ಬೇಸಾಯದ ತ್ಯಾಜ್ಯ, ಹೈನು, ಕೋಳಿ, ರೇಷ್ಮೆ ತ್ಯಾಜ್ಯ, ಕೆರೆಗಳಲ್ಲಿ ಬೆಳೆದಂತಹ ಜೊಂಡು ಹಾಗೂ ತಾವರೆ ಎಲೆ ಇತ್ಯಾದಿಗಳು, ಪಾರ್ಥೇನಿಯಮು, ಇಫ್ಟೋರಿಯಮು, ಕುರಂಜಿ, ಹಸಿರು ಎಲೆಗಳು, ಈ ರೀತಿ ಹಲವು ಗಿಡಗಳನ್ನ ಉತ್ತಮ ಗೊಬ್ಬರ ಉಪಯೋಗಿಸಿಕೊಳ್ಳಬಹುದು. ಇವಲ್ಲದೆ ಕೃಷಿ ಕೈಗಾರಿಕಾ ತ್ಯಾಜ್ಯಗಳಂತ ಸಕ್ಕರೆ ಕಾರ್ಖಾನೆಯ ಮಡ್ಡಿ, ರಚ್ಚು, ತಂಬಾಕು ತ್ಯಾಜ್ಯ, ತೆಂಗಿನ ನಾರಿನ ಹುಡಿ, ಹತ್ತಿ ಜಿನ್ಗಳ ತ್ಯಾಜ್ಯ, ಅಡಿಕೆ ಸಿಪ್ಪೆ, ಕಟ್ಟಿಗೆ ಪುಡಿ, ಕಾಗದ ಕಾರ್ಖಾನೆ ತ್ಯಾಜ್ಯ, ಕಾಫಿ ಸಿಪ್ಪೆ, ಹಣ್ಣು ತರಕಾರಿ ಈ ಕೈಗಾರಿಕೆಗಳಲ್ಲಿ ಬರುವಂತಹ ತ್ಯಾಜ್ಯ, ಎಣ್ಣೆ ಹಿಂಡಿ ಇವುಗಳು. ಅಲ್ಲದೆ ನಗರದ ಘನತ್ಯಾಜ್ಯಗಳು, ನಗರದ ಘನತ್ಯಾಜ್ಯ ಅಂದ್ರೆ ಸಾಮಾನ್ಯವಾಗಿ ತರಕಾರಿ ಹಾಗೂ ಉಳಿಕೆ, ರಕ್ತ, ಮೂಳೆ, ಮೀನು, ಚರ್ಮ ಇತ್ಯಾದಿ ತ್ಯಾಜ್ಯ, ಇವುಗಳನ್ನು ಕೂಡ ನಾವು ಉಪಯೋಗಿಸಿಕೊಳ್ಬಹುದು. ಇನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬೇಕಾಗುವ ಇನ್ನೊಂದು ಮುಖ್ಯ ವಸ್ತು ಅಂದ್ರೆ ಕೊಳೆಯುವಿಕೆ ಪ್ರಾರಂಭಿಸುವಂತಹ ವಸ್ತುಗಳು. ಅಂದ್ರೆ ಅದೇ ಅಂದ್ರೆ ಹಾಲನ್ನು ಮೊಸರು ಮಾಡುವಾಗ ಹೆಪ್ಪು ಅಂತ ಹೇಳ್ತೀವಲ್ಲ, ನಾವು ಅದನ್ನ ಹೆಂಗ್ ಉಪಯೋಗಿಸ್ತೇವೆ ಅದೇ ರೀತಿ ಸಾವಯವ ವಸ್ತುಗಳ ಕೊಳೆಯುವಿಕೆ ಪ್ರಾರಂಭ ಮಾಡಲಿಕ್ಕೆ ಸಗಣಿ, ಗಂಜಲ ಅಥವಾ ಆಗಲೇ ಕೊಳೆತಂತಹ ಗೊಬ್ಬರ ಅಥವಾ ಈ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತೆ ಸೂಕ್ಷ್ಮಜೀವಿಗಳ ಒಂದು ಸಂಕೀರ್ಣ, ಇವು ಕೊಳೆಯುವಿಕೆ ಪ್ರಮಾಣವನ್ನು ಅಧಿಕಗೊಳಿಸುವುದರ ಜೊತೆಗೆ ಹೆಚ್ಚಿನ ಹಾರ್ಮೋನ್ಗಳ ಉತ್ಪಾದನೆಗೂ ಕೂಡ ಸಹಾಯ ಮಾಡುವಂತಹ ಉದಾಹರಣೆಗೆ ಪ್ಲೂರೋಟಸ್, ಸುಡೋಮನಾಸ್ ಇತ್ಯಾದಿ. ಅಲ್ಲದೆ ಕಾಡಿನ ಮಣ್ಣು, ಇನ್ನು ಸಾವಯವ ಕೃಷಿಕರಲ್ಲದವರು ಅಮೋನಿಯಂ ಸಲ್ಫೇಟ್, ಸೋಡಿಯಂ ನೈಟ್ರೇಟ್, ಸುಣ್ಣ ಇತ್ಯಾದಿಗಳನ್ನು ಕೂಡ ಉಪಯೋಗಿಸುವುದರಿಂದ ಶೀಘ್ರದಲ್ಲಿ ಕಾಂಪೋಸ್ಟ್ ತಯಾರಿಸಿಕೊಳ್ಳಬಹುದು. ಇನ್ನು ಶಿಲಾರಂಜಕ, ಇದು ಸಾವಯವ ಕೃಷಿಕರು ಕೂಡ ಬಳಸಬಹುದು. ಸಾಮಾನ್ಯವಾಗಿ 50 ಟನ್ನಷ್ಟು ಸಾವಯವ ತ್ಯಾಜ್ಯಗಳಿದ್ದರೆ ಅದಕ್ಕೆ ಒಂದು 5 ಕ್ವಿಂಟಲ್ನಷ್ಟು ಆದರೂ ಒಂದು ಪ್ರಾರಂಭಿಕ ವಸ್ತು ಬೇಕು. ಇನ್ನೊಂದು ಮುಖ್ಯ ಘಟಕ ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬೇಕಾಗಿರುವಂತದ್ದು ನೀರು, ಇದು ಅತ್ಯಂತ ಅವಶ್ಯಕ. ತೇವಾಂಶ ಸರಿಯಾಗಿರಬೇಕು. ತಯಾರಿಕೆ ಪ್ರಾರಂಭ ಹಂತಗಳಲ್ಲಿ 60% ತೇವಾಂಶ ನಾವು ನೋಡ್ಕೊಳ್ಬೇಕು. ನಂತರ ನಿಧಾನವಾಗಿ ಇದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗೆ ಬೇಕಾಗುವಂತಹ ಆಮ್ಲಜನಕದ ಅವಶ್ಯಕತೆ ಪೂರೈಸಲು ಗಾಳಿಯ ಪೂರೈಕೆ ಮುಖ್ಯವಾದಂತಹ ಒಂದು ಅಂಶ. ಇದಕ್ಕಾಗಿ ಈ ಕಾಂಪೋಸ್ಟ್ ಅನ್ನ ಆವಾಗ ತಿರುವಿ ಹಾಕುವುದು ಅಥವಾ ಅಲ್ಲಲ್ಲಿ ಕಾಂಪೋಸ್ಟ್ ತೊಟ್ಟಿಗಳಿಗೆ ಕಿಂಡಿಗಳನ್ನು ಇಡುವುದು ಇಂತಹ ಒಂದು ತತ್ವಗಳನ್ನು ಉಪಯೋಗಿಸಿಕೊಳ್ತಿದ್ದಾರೆ. ಅಲ್ಲದೆ ಮುಂದುವರೆದ ದೇಶಗಳಲ್ಲಿ ಈ ಗಾಳಿಯನ್ನು ಕಂಪ್ರೆಸರ್ ಸಹಾಯದಿಂದ ಕಾಂಪೋಸ್ಟ್ ಗುಂಡಿಯೊಳಗೆ ಫಲಕಾರಕವಾಗಿ ಹಾಕಿ ಅದರಿಂದ ಕೂಡ ಯಶಸ್ಸನ್ನ ಪಡೆದಿದ್ದಾರೆ. ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಸರಿಯಾದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಹೌದು, ಅಂದ್ರೆ ಈ ಸ್ಥಳದ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ? ಎಲ್ಲರಿಗೂ ತಿಳಿದಂತೆ ಕಾಂಪೋಸ್ಟ್ ಗೊಬ್ಬರಗಳು ಹೆಚ್ಚು ಘನಯುತ ಅಂದ್ರೆ ವಾಲ್ಯೂಮಿನಸ್ ದೊಡ್ಡ ಜಾಗವನ್ನು ತೆಗೆದುಕೊಳ್ಳುವಂತದ್ದು, ಹಾಗೂ ಇದರಿಂದಾಗಿ ತಯಾರಿಕೆಯ ಸ್ಥಳದಿಂದ ಉಪಯೋಗಿಸುವ ಸ್ಥಳಕ್ಕೆ ಚಕ್ಕಡಿ ಗಾಡಿ ಅಥವಾ ಟ್ರ್ಯಾಕ್ಟರ್ ಮೂಲಕ ಸಾಗಾಣಿಕೆಗೆ ಅನುವಾಗುವಂತೆ ಸರಿಯಾದ ಒಂದು ಸಾಗಾಣಿಕೆ ವ್ಯವಸ್ಥೆ ಇರುವಂತಹ ಜಾಗದಲ್ಲಿ, ಯಾಕಂದ್ರೆ ಬಹಳ ದೂರದಿಂದ ತಲೆ ಮೇಲೆ ಹೊತ್ಕೊಬಂದು ಹಾಕೊಳ್ಬೇಕು ಅಂತಂದ್ರೆ ಶ್ರಮ ಜಾಸ್ತಿ ಆಗುತ್ತೆ ಮತ್ತು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಕಾಂಪೋಸ್ಟ್ ಮಾಡುವ ಸ್ಥಳ ದನಕರುಗಳ ಹಟ್ಟಿಗೆ ಹತ್ತಿರ ಇದ್ರೆ, ಯಾಕಂದ್ರೆ ದಿನಾಲು ನೋಡಿ ನಮಗೆ ಬೇಕಾಗಿರುವಂತಹ ವೇಸ್ಟ್ ಅಲ್ಲಿ ಅದೇ ಅದನ್ನ ಹೆಚ್ಚು ನಷ್ಟ ಮಾಡದೆ, ಈ ಗಂಜಲ ಏನಿದೆಯಲ್ಲ ಅದು ಹರಿದು ಹಾಳಾಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ ಕಾಂಪೋಸ್ಟ್ ಬಿಟ್ಟು ಹತ್ತಿರದಲ್ಲಿ ಇರದೆ ಹೋದ್ರೆ. ಇನ್ನು ಆಯ್ಕೆ ಮಾಡಿದ ಸ್ಥಳ ಸ್ವಲ್ಪ ಮಟ್ಟದಲ್ಲಿ ಎತ್ತರದಲ್ಲಿದ್ದು ಗಟ್ಟಿಮಟ್ಟದಂತ ಒಂದು ತಳ ಹೊಂದಿದ್ದು ಮಳೆ ನೀರು ನಿಲ್ಲದೇ ಇರುವಂತಹ ಜಾಗ ಆಗಿದ್ರೆ ಇದು ಒಳ್ಳೆಯ ಒಂದು ಸ್ಥಳ ಅಂತ ಅನ್ಬಹುದು. ಇನ್ನು ಬೇರೆ ಬೇರೆ ರೀತಿಯಾದಂತ ಈ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು ಯಾವ್ಯಾವ? ಪ್ರತಿಯೊಂದು ಪ್ರದೇಶದಲ್ಲೂ ಒಂದೊಂದು ರೀತಿಯ ಪದ್ಧತಿ ಜಾರಿಯಲ್ಲಿದೆ ಹಾಗೂ ಬೆಳವಣಿಗೆ ಆಗ್ತಾ ಇದೆ. ಮುಖ್ಯವಾಗಿ ನಾವು ಪ್ರಚಲಿತಿರುವ ಪದ್ಧತಿಗಳಲ್ಲಿ ಎರಡು ಪದ್ಧತಿಗಳು, ಒಂದು ಎನರೋಬಿಕ್ ಅಂದ್ರೆ ಆಮ್ಲಜನಕದ ಸಹಾಯವಿಲ್ಲದೆ ಮಾಡುವಂತಹ ಒಂದು ಪದ್ಧತಿ, ಇನ್ನೊಂದು ಆಮ್ಲಜನಕ ಸಹಿತ ಪದ್ಧತಿ. ಬೆಂಗಳೂರು ಪದ್ಧತಿ ಅಂತ ಹೇಳ್ತೇವೆ ಅದು ಆಮ್ಲಜನಕ ರಹಿತ, ಇಂದೋರ್ ಪದ್ಧತಿ ಅಂತ ಇದು ಆಮ್ಲಜನಕ ಸಹಿತ. ಆನಂತರದ ದಿನಗಳಲ್ಲಿ ಆಮ್ಲಜನಕದ ಸಹಿತ ಪದ್ಧತಿಗಳು ಬಹಳಷ್ಟು, ನಾಡೆ ಪದ್ಧತಿ, ಮುಚ್ಚಳವಿಲ್ಲದ ತೊಟ್ಟಿ ಪದ್ಧತಿ, ಗುಡ್ಡೆ ಪದ್ಧತಿ, ಎರೆಹುಳು ಗೊಬ್ಬರ, ಅಲ್ಲದೆ ಇನ್ನು ಶೀಘ್ರ ಕಾಂಪೋಸ್ಟ್ ಇನ್ಸ್ಟೆಂಟ್ ಅಥವಾ ರ್ಯಾಪಿಡ್ ಪದ್ಧತಿಗಳು ಅಂತ ಹೇಳ್ತೇವೆ, ಇವು ಕೂಡ ಇಂದು ಚಾಲ್ತಿಯಲ್ಲಿದ್ದಾವೆ. ಈಗ ಪ್ರಾರಂಭದಲ್ಲಿ ತಾವು ಬೆಂಗಳೂರು ಪದ್ಧತಿ ಅಂತ ಹೇಳಿದ್ರಿ, ಈ ಬೆಂಗಳೂರು ಪದ್ಧತಿಯ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ಇದು ನೋಡಿ, ಬೆಂಗಳೂರು ಪದ್ಧತಿಯನ್ನ ಡಾಕ್ಟರ್ ಆಚಾರ್ಯ ಎನ್ನುವಂತಹ ಒಬ್ಬರು ವಿಜ್ಞಾನಿ 1939 ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದೊಂದು ಆಮ್ಲಜನಕ ರಹಿತ ವಿಧಾನವಾಗಿದ್ದು ಇದರಲ್ಲಿ ಎಲ್ಲಾ ರೀತಿಯ ಕೃಷಿ ತ್ಯಾಜ್ಯಗಳ ಜೊತೆಗೆ ಪಾಯಕಾನೀಯ ತ್ಯಾಜ್ಯ ಅಂದ್ರೆ ಮನುಷ್ಯನ ಮಲಮೂತ್ರಗಳನ್ನು ಕೂಡ ಬಳಸಬಹುದು. ನೊಣಗಳ ಬಾಧೆ, ವಾಸನೆ ಹರಡುವುದು, ಪುನಃ ಪುನಃ ತಿರುವು ಹಾಕುವ ಸಮಸ್ಯೆ ಇದರೊಳಗೆ ಇಲ್ಲ. ಈ ಪದ್ಧತಿಯಲ್ಲಿ 1 ಮೀಟರ್ ಆಳ ಹಾಗೂ ಉದ್ದ ಅಗಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಟ್ಕೊಳ್ಬಹುದು. ವಿವಿಧ ತ್ಯಾಜ್ಯ ವಸ್ತುಗಳನ್ನ 1-8 ಇಂಚ್ ದಪ್ಪದ ಸ್ತರಗಳಲ್ಲಿ ತುಂಬಿಸ್ಕೋತ ಹೋಗಬೇಕು. ಮಧ್ಯ ಮಧ್ಯೆ ಈ ಪಾಯ್ಕಾನೆ ವೇಸ್ಟ್ ಆಗಲಿ, ಸಗಣಿ ಆಗಲಿ, ಗಂಜಲ ಅಥವಾ ಈ ಬಯೋಗ್ಯಾಸ್ ಸ್ಲರಿ ಇವುಗಳನ್ನ ಸೇರಿಸಬೇಕು. ಬಗ್ಗಡವನ್ನ ಚೆನ್ನಾಗಿ ನೆನೆಯುವಂತೆ ಸೇರಿಸಬೇಕು. ಈ 1 ಮೀಟರ್ ಗುಂಡಿಯ ಮೇಲೆ 1-8 ಇಂಚ್ ಎತ್ತರದವರೆಗೂ ನಾವು ಈ ರೀತಿ ತುಂಬಿಸಿ, ನಂತರ ಸಗಣಿ ಮತ್ತು ಮಣ್ಣಿನ ಒಂದು ಗಡದಿಂದ ಗಾಳಿ ಸೇರದ ರೀತಿಯಲ್ಲಿ ಇದನ್ನ ಲೇಪನ ಮಾಡಿ ಸರಿಯಾಗಿ ಏರ್ ಪ್ರೂಫ್ ಗಾಳಿ ಹೋಗದ ರೀತಿಯಲ್ಲಿ ಮುಚ್ಚಬೇಕು. ಈ ಕಾಂಪೋಸ್ಟ್ ತಯಾರಾದಂತೆ ಈ ತುಂಬಿದ ತ್ಯಾಜ್ಯಗಳ ಘನರಾಶಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಆಗ ಮೇಲಿಂದ ನಾವು ಮತ್ತಷ್ಟು ತ್ಯಾಜ್ಯಗಳನ್ನು ಸೇರಿಸಿ ಮತ್ತೆ ಸಗಣಿ ರಾಡಿಂದ ಪುನಃ ಮುಚ್ಚಬಹುದು. ಹೀಗೆ ಮಾಡಿ 8-10 ತಿಂಗಳಲ್ಲಿ ಕಾಂಪೋಸ್ಟ್ ರೆಡಿ ಆಗುತ್ತೆ. ಸ್ವಲ್ಪ ಹೆಚ್ಚಿನ ಸಮಯ ತಗೊಳ್ಳುತ್ತೆ, ಆದರೆ ಇದರ ಒಂದು ಮುಖ್ಯ ಅಡ್ವಾಂಟೇಜ್ ಅಂದ್ರೆ ಇದರಿಂದ ನೊಣಗಳು, ರೋಗಗಳು ಇವು ಹರಡುವಂತ ಒಂದು ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ಇದರೊಳಗೆ ಮನುಷ್ಯನ ಒಂದು ತ್ಯಾಜ್ಯಗಳನ್ನು ಕೂಡ ಉಪಯೋಗಿಸಿಕೊಳ್ಬಹುದು. ಇದೊಂದು ಬೆಂಗಳೂರು ಪದ್ಧತಿಯ ಒಂದು ಮುಖ್ಯ ವೈಶಿಷ್ಟ್ಯ. ಇನ್ನು ಇಂದೂರ್ ಪದ್ಧತಿ ಅಂತ ಕೇಳಿದೀವಲ್ಲ, ಇದರ ಒಂದು ವೈಶಿಷ್ಟ್ಯ ಏನು ಅಂತ? ಇದನ್ನ ನೋಡಿ, ಡಾಕ್ಟರ್ ಅಲ್ಬರ್ಟ್ ಹೋವರ್ಡ್ ಹಾಗೂ ಡಾಕ್ಟರ್ ವಾರ್ಡ್ ಅಂತ ಮಧ್ಯಪ್ರದೇಶದ ಇಂದೂರ್ನಲ್ಲಿ 1924 ಅಭಿವೃದ್ಧಿಗೊಳಿಸಿದ್ದಾರೆ. ಇದು ವಾತಾವರಣದಲ್ಲಿನ ಆಮ್ಲಜನಕ ಹಾಗೂ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿಕೊಂಡು ಕಾಂಪೋಸ್ಟ್ ತಯಾರಿಸುವಂತಹ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ನಾವು ಈ ಪಾಯ್ಕಾನೆ ತ್ಯಾಜ್ಯ ಮನುಷ್ಯನ ತ್ಯಾಜ್ಯವನ್ನು ಬಳಸುವಂತಿಲ್ಲ. ಗುಂಡಿಯನ್ನು 1 ಮೀಟರ್ ಆಳ, 1 ಮೀಟರ್ ಅಗಲ ಹಾಗೂ ಅವಶ್ಯಕತೆಗೆ ನಮ್ಮಲ್ಲಿ ಸಾವಯವ ವಸ್ತುಗಳು ಎಷ್ಟು ಇರುತ್ತೋ ಅದಕ್ಕನುಗುಣವಾಗಿ ಎಷ್ಟು ಬೇಕಾದರೂ ಉದ್ದ ಇಟ್ಕೋಬಹುದು. ಮೊದಲು ಪದರ ಪದರವಾಗಿ ಕೊಟ್ಟಿಗೆ ತ್ಯಾಜ್ಯಗಳನ್ನು 3 ಇಂಚ್ ಆದವರೆಗೆ ಹಾಕಿ, ನಂತರ ಬೂದಿ ಹಾಗೂ ಇತರ ತ್ಯಾಜ್ಯಗಳನ್ನು 1 ಮೀಟರ್ ವರೆಗೂ ನಾವು ಹಾಕಬೇಕು. ಗುಂಡಿಯ 1/3 ಭಾಗವನ್ನು ನಾವು ತುಂಬದೆ, ಒಂದು ಏನು ಉದ್ದ ಒಂದು 1 ಅಡಿ ಇದು ಅಂತಂದ್ರೆ ಅದರೊಳಗೆ 1/3 ಭಾಗವನ್ನು ನಾವು ಹಾಗೆ ಬಿಡಬೇಕು. ಇದನ್ನು ನಾವು ಗೊಬ್ಬರವನ್ನು ತಿರುವಿ ಹಾಕಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಆ ಜಾಗವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಅಂತ ಬಿಟ್ಕೊಳ್ಬೇಕಾಗುತ್ತೆ. 15 ದಿನಗಳಲ್ಲಿ ಮೊದಲನೇ ಬಾರಿ, ನಂತರ ಪುನಃ ಮತ್ತೆ 15 ದಿನ ನಂತರ ಎರಡನೇ ಬಾರಿ, ಆ ನಂತರ ಪ್ರತಿ 2 ತಿಂಗಳಿಗೊಮ್ಮೆ ಇದನ್ನ ತಿರುವಿ ಹಾಕುತ್ತಾ ಇರಬೇಕಾಗುತ್ತೆ. ಪ್ರತಿ ಬಾರಿ ತಿರುವಿ ಹಾಕುವಾಗಲೂ ಸಾಕಷ್ಟು ನೀರು ಕೊಡಬೇಕು. ತೇವಾಂಶ 45-60 ಅಷ್ಟು ನೋಡ್ಕೊಳ್ಬೇಕು. ಈ ರೀತಿ ಮಾಡುವುದರಿಂದ 4 ತಿಂಗಳಲ್ಲಿ ಇದು ಕಾಂಪೋಸ್ಟ್ ತಯಾರಾಗುತ್ತೆ. ಆದರೆ ನೋಡಿ, ನಾ ಹೇಳಿದ್ನಲ್ಲ, ಈಗ ಸಾಕಷ್ಟು ಕೂಲಿ ಹಾಗೂ ಶ್ರಮದ ಅವಶ್ಯಕತೆ ಈ ಪದ್ಧತಿಯಲ್ಲಿ ಇದೆ. ಹಾಗೂ ನಾವು ಮನುಷ್ಯನ ಕಲ್ಮಶವನ್ನ ಇದರೊಳಗೆ ಉಪಯೋಗಿಸುವಾಗಿಲ್ಲ. ಆದ್ರೆ ಇದು ಬೇಗ ನಮಗೆ ಬೇಗ ಗೊಬ್ಬರವನ್ನ ತಯಾರು ಮಾಡ್ಕೊಳ್ಬಹುದು. ಇನ್ನೊಂದು ಪದ್ಧತಿ ನಾವು ಕೇಳಿರೋದು ನಾಡೆ ಪದ್ಧತಿ ಅಂತ. ಹೌದು, ಇದರ ವೈಶಿಷ್ಟ್ಯ ಏನು ಅಂತ? ಇನ್ನು ಉಳಿದ ಪದ್ಧತಿಗಳೆಲ್ಲ ಆಮ್ಲಜನಕ ಸಹಿತ ಪದ್ಧತಿಗಳು. ಈ ಪದ್ಧತಿಯಲ್ಲಿ ಇಟ್ಟಿಗೆ ಅಥವಾ ನಾವು ಕಲ್ಲಿನಿಂದ 2 ಮೀಟರ್ ಅಗಲ, 1 ಮೀಟರ್ ಆಳ ಹಾಗೂ ಅವಶ್ಯಕತೆ ಇರುವಷ್ಟು ಉದ್ದದ ತೊಟ್ಟಿಯನ್ನು ನಿರ್ಮಿಸಿಕೊಳ್ಬೇಕು. ನಾವು ಈ ರೀತಿ ತೊಟ್ಟಿ ನಿರ್ಮಿಸುವಾಗ ಅಲ್ಲಲ್ಲಿ ಒಂದು 15 ಸೆಂಟಿಮೀಟರ್ ಸುತ್ತಳತೆಯ ಕಿಂಡಿಗಳನ್ನ ಬಿಟ್ಟು ಕಟ್ಟಬೇಕು. ಹೀಗೆ ಮಾಡುವುದರಿಂದ ಈ ಒಂದು ಪದ್ಧತಿಯಲ್ಲಿ ಮಿಶ್ರಣವನ್ನು ತಿರುಗಿ ಹಾಕುವಂತ ಸಮಸ್ಯೆ, ನಾವು ಇಂದೂರು ಪದ್ಧತಿಯಲ್ಲಿ ನೋಡ್ತೀವಲ್ಲ, ಮಿಶ್ರಣವನ್ನು ಆವಾಗ ತಿರುಗಿ ಹಾಕಬೇಕಾಗುತ್ತೆ. ಇದು ಯಾಕಂದ್ರೆ ಆಮ್ಲಜನಕವನ್ನು ಸಪ್ಲೈ ಮಾಡೋದ್ರಿಂದ ಸೂಕ್ಷ್ಮಾಣುಜೀವಿಗಳ ಒಂದು ಕ್ರಿಯೆ ಹೆಚ್ಚು ಪ್ರಮಾಣದಲ್ಲಿ ಆಗಿ ಜಲ್ದಿ ನಾವು ಕಾಂಪೋಸ್ಟ್ ಮಾಡಬಹುದು. ಆದರೆ ಈ ಪದ್ಧತಿಯಲ್ಲಿ ಇಂದೂರು ಪದ್ಧತಿಯ ರೀತಿ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಕಿಂಡಿ ಕೊಟ್ಟಿರೋದ್ರಿಂದ ಅಲ್ಲಿ ಆಮ್ಲಜನಕ ತಾನಷ್ಟಕ್ಕೆ ತಾನೇ ಹರಡುತ್ತೆ. ಹಾಗೂ 1 ಇಂಚ್ ದಪ್ಪನೆ ಮಣ್ಣಿನ ಪದರವನ್ನ ನಾವು ಈ ಮಧ್ಯದೊಳಗೆ, ಸಾಮಾನ್ಯವಾಗಿ ಪ್ರತಿಯೊಂದು ಲೇಯರ್ ಹಾಕಿದ ಮೇಲೂ ಸಾಮಾನ್ಯ 1 ಇಂಚ್ ದಪ್ಪದಷ್ಟು ಮಣ್ಣಿನ ಪದರವನ್ನು ನಾವು ಇಲ್ಲಿ ಹಾಕಿ ಗೋಬರ್ ಗ್ಯಾಸ್ನ ಬಗ್ಗಡ ಸೇರಿಸಿದ್ರೆ ಇದಕ್ಕೆ ತುಂಬಾ ಉತ್ತಮ. ಇದು ಕೂಡ 4 ತಿಂಗಳಲ್ಲಿ ಕಾಂಪೋಸ್ಟ್ ತಯಾರಾಗುತ್ತೆ. ಆದರೆ ಇಂದೂರ್ ಮೆಥಡ್ಗೆ ಹೋಲಿಸಿದ್ರೆ ಇದರೊಳಗೆ ಶ್ರಮ ಹಾಗೂ ಕೂಲಿಗಳ ಅವಶ್ಯಕತೆ ಸ್ವಲ್ಪ ಕಡಿಮೆ, ಯಾಕಂದ್ರೆ ಆ ರೀತಿ ಮಿಕ್ಸ್ ಮಾಡುವಂತ ತಿರುಗಿ ಹಾಕುವಂತ ಸಮಸ್ಯೆ ಇಲ್ಲ. ಇನ್ನ ಈ ಮುಚ್ಚಳ ಇಲ್ಲದಂತ ತೊಟ್ಟಿ ಪದ್ಧತಿ ಕೂಡ ಇದೆ ಅಂತ ಕೇಳಿದೀವಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ? ಇದೊಂದು ಅತ್ಯಂತ ಸಿಂಪಲ್, ಬಹಳ ಸುಲಭದ ಒಂದು ಪದ್ಧತಿ ಹಾಗೂ ಬಹಳ ಉತ್ತಮ ಪದ್ಧತಿ. ಇದು ನಾವು ಮೊದಲು ಹೇಳಿದಂತ ಪದ್ಧತಿಗಳನ್ನ ಒಂದು ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮಾಡಿದಂತ ಪದ್ಧತಿ. ಈ ಪದ್ಧತಿಯಲ್ಲಿ ಕಲ್ಲು ಚಪ್ಪಡಿ ಅಥವಾ ಸರ್ವೆ ಮರದ ಟೊಂಗೆಗಳಾಗಬಹುದು, ಬಿದಿರು, ಅಡಿಕೆ ದಬ್ಬೆ ಇಂತಹ ಲೋಕಲ್ ಆಗಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನೆಲದ ಮೇಲೆ ನಾವು ತೊಟ್ಟಿ ನಿರ್ಮಿಸಿಕೊಳ್ಳಬೇಕು. ಚಪ್ಪಡಿ ಕಲ್ಲುಗಳನ್ನು ಉಪಯೋಗಿಸಿಕೊಂಡು ನಿರ್ಮಿಸುವುದಾದ್ರೆ ಒಂದು 4-5 ಸೆಂಟಿಮೀಟರ್ ಅಂತರದಲ್ಲಿ, ಅಂದ್ರೆ ಈ 2 ಕಲ್ಲುಗಳ ಮಧ್ಯೆ ಒಂದು 4-5 ಸೆಂಟಿಮೀಟರ್ ಅಂತರ ಬಿಟ್ಟರೆ ಅಲ್ಲಿ ಆಕ್ಸಿಜನ್ ಹೋಗಲಿಕ್ಕೆ, ಗಾಳಿ ಆಡಲಿಕ್ಕೆ ಜಾಗ ಬಿಟ್ಟ ಹಾಗೆ. ಅದೇ ನಾವು ಈ ಸರ್ವೆ ಮರ, ಅಡಿಕೆ ದಬ್ಬೆ ಅಥವಾ ಬಿದಿರಿನ ಉಪಯೋಗಿಸಿಕೊಂಡಾಗ ಆಟೋಮೆಟಿಕಲಿ ಅಲ್ಲಿ ಗಾಳಿ ಆಡಲಿಕ್ಕೆ ಜಾಗ ಇದ್ದೇ ಇರುತ್ತೆ. ಚಪ್ಪಡಿ ಕಲ್ಲಿನ ಎತ್ತರ ಸಾಮಾನ್ಯ 1.5-2 ಮೀಟರ್ ಇದ್ರೆ ಒಳ್ಳೆಯದು, ಯಾಕಂದ್ರೆ ಸಾಮಾನ್ಯ ಒಂದು 40 ಸೆಂಟಿಮೀಟರ್ ಭೂಮಿ ಒಳಗಡೆ ಹೋಗುತ್ತೆ, 1.5 ಮೀಟರ್ನಷ್ಟು ಎತ್ತರ ನಮಗೆ ಮೇಲುಗಡೆ ಸಿಗುತ್ತೆ. 2 ಮೀಟರ್ ಅಗಲದಲ್ಲಿ ಇದನ್ನ ಮಾಡಬೇಕು. ಆ ನಂತರ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಉದ್ದನೆಯ ತೊಟ್ಟೆಯನ್ನು ನಾವು, ಅಂದ್ರೆ ನಮ್ಮಲ್ಲಿ ತ್ಯಾಜ್ಯ ಎಷ್ಟು ಇರುತ್ತೋ ಸಿಗುತ್ತೋ ಅದಕ್ಕೆ ಅನುಗುಣವಾಗಿ. ಇಲ್ಲಿ ಬಹಳ ಒಂದು ಸಿಂಪಲ್ ಆದಂತ ಒಂದು ಪ್ರಿನ್ಸಿಪಲ್ ಅನ್ನು ನಾವು ಫಾಲೋ ಮಾಡಬೇಕು ಅಂತಂದ್ರೆ, ನಾವು ನಿಧಾನವಾಗಿ ಕರುವಂತ ವಸ್ತುಗಳು, ತೆಂಗಿನ ನಾರಿನ ಪುಡಿ ಇರಬಹುದು, ತೆಂಗಿನ ಮೊಟ್ಟೆ, ಹತ್ತಿ ಕಡ್ಡಿ, ಜೋಳದ ಕಡ್ಡಿ, ಅಡಿಕೆ ಸಿಪ್ಪೆ ಅಂತ ಇವು ಏನು ನಿಧಾನವಾಗಿ ಕರುವಂತ ಹೆಚ್ಚು ಇಂಗಾಲ ಮತ್ತು ಸಾರ್ವಜನಿಕದ ಅನುಪಾತ ಇರುವಂತಹ ವಸ್ತುಗಳನ್ನ ಮೊದಲು ಸೇರಿಸಬೇಕು, ತಳಕ ಹಾಕಬೇಕು. ಅವನ್ನು ಕೂಡ ಆದಷ್ಟು ಸಣ್ಣನೆ ಪುಡಿ ಮಾಡಿಕೊಂಡು ಹಾಕಿದ್ರೆ ಒಳ್ಳೇದು ಮೊದಲೇ. ಆ ನಂತರ ಆ ಪದರದ ಮೇಲೆ ನೀರು, ಸಗಣಿ, ಬಗಡ, ತೆಳುವಾದ ಒಂದು ಮಣ್ಣಿನ ಪದರ ಹಾಕಿ ಸೆಲ್ಯುಲೋಸ್ ಅಂಶ ಹೆಚ್ಚಾಗಿರುವಂತಹ ಸಾವಯವ ವಸ್ತುಗಳನ್ನ ಕರಗಿಸಲು ನಾವು ಈ ಸೂಕ್ಷ್ಮಾಣುಜೀವಿಗಳಂತ ಫ್ಲೋರೋಟಿಸ್ ಇರಬಹುದು, ಅಸ್ಪರ್ಜಿಲಸ್ ಇರಬಹುದು, ಟ್ರೈಕೋಡರ್ಮಾ, ಫೆಸಿಲೋಮೈಸಿಸ್ ಇಂತಹ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವು ದೊರೆಯುತ್ತದೆ. ಈ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಇವುಗಳಿಗೆ ಬೇಡಿಕೆ ಸಲ್ಲಿಸಿದರೆ ಇದರದ್ದು ಒಂದು ಅರೇಂಜ್ಮೆಂಟ್ ಮಾಡಬಹುದು, ಅಂತ ದೊಡ್ಡ ಕಷ್ಟದ ಒಂದು ವಿಷಯ ಏನಲ್ಲ. ಈ ಜೀವಿಗಳನ್ನ ಬಳಸುವುದರಿಂದ ಕಾಂಪೋಸ್ಟೀಕರಣ ಚೆನ್ನಾಗಿ ಆಗುತ್ತೆ, ಜಲ್ದಿ ಆಗುತ್ತೆ, ಹೌದು ಶೀಘ್ರವಾಗಿ ಆಗುತ್ತೆ. ಹಾಗೂ ಇದ್ರ ಜೊತೆಗೆ ನೈಸರ್ಗಿಕವಾಗಿ ಇರುವಂತಹ ಶಿಲಾರಂಜಕ, ಈ ತರ ಸಾವಯವ ಕೃಷಿಕರು ಕೂಡ ಈ ಶಿಲಾರಂಜಕವನ್ನ ರಾಕ್ ಫಾಸ್ಫೇಟ್ ಉಪಯೋಗಿಸಬಹುದು. ಯಾಕಂದ್ರೆ ಇದು ನೈಸರ್ಗಿಕ ವಸ್ತು ಅಂತ ಒಂದು ಆರ್ಗಾನಿಕ್ ಫಾರ್ಮ್ನಲ್ಲಿ ಪರಿಗಣಿಸಲ್ಪಟ್ಟಿದೆ. ಇವನ್ನು ಉಪಯೋಗಿಸಿದರೆ ಕಾಂಪೋಸ್ಟೀಕರಣ ಬಹಳ ಫಾಸ್ಟ್ ಆಗುತ್ತೆ. ಇನ್ನು ಎರಡನೇ ಲೇಯರ್ ಅಲ್ಲಿ ಇನ್ನು ಸ್ವಲ್ಪ ವೇಗದಲ್ಲಿ ಜೀರ್ಣ ಆಗುವಂತಹ ಕಳೆ, ಸನ್ಹೆಂಪು, ನೆಲಗಡಲೆ, ಸೋಯಾಬೀನ್ ಹಾಗೂ ಅವುಗಳ ಜಾತಿಗೆ ಸೇರಿದಂತಹ ವಿವಿಧ ದ್ವಿದಳ ಧಾನ್ಯಗಳ ಅವಶೇಷಗಳನ್ನ ಹಾಕಿ ನಂತರ ಪುನಃ ನೀರು, ಸಗಣಿ ಬಗ್ಗಡ, ಮಣ್ಣು ಮತ್ತು ಸೂಕ್ಷ್ಮ ಜೀವಿಗಳನ್ನ ಹಾಕಬೇಕು. ಮತ್ತೆ ನಂತರ ಮೂರನೇ ಪದರದಲ್ಲಿ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಜೀರ್ಣಿಸುವಂತಹ ವಸ್ತುಗಳು, ಹಸಿರೆಲೆ, ಕೋಳಿ ಗೊಬ್ಬರ, ಕೆರೆಗೋಡು ತುಂಬಾ ಹಾಕಬಾರದು, ಕೆರೆಗೋಡನ್ನ, ರೇಷ್ಮೆ ಹುಳುವಿನ ಹಿಕ್ಕೆ ತ್ಯಾಜ್ಯಗಳು ಇವುಗಳನ್ನ ಹಾಕಬಹುದು. ಹಾಕಿ ಮತ್ತೆ ಸಗಣಿ ಬಗ್ಗಡ, ಸೂಕ್ಷ್ಮಾಣುಜೀವಿ ಮತ್ತು ಮಣ್ಣಿನ ತೆಳುಪದರ ಈ ರೀತಿ ನಾವು ಹಾಕಬೇಕು. ಈ ತೊಟ್ಟಿಯಲ್ಲಿ ಸಾವಯವ ಮಿಶ್ರಣ 15-20 ಸೆಂಟಿಮೀಟರ್ಷ್ಟು ಮೇಲೆ ಬಂದ ಮೇಲೆ ಗಟ್ಟಿಯಾದ ಒಂದು ಸಗಣಿ ಬಗಡದಿಂದ, ಮಣ್ಣು ಹಾಕುವಂತ ಅವಶ್ಯಕತೆ ಇಲ್ಲ, ಎರೇಷನ್ ಸೈಡ್ ಇಂದ ಆಗುತ್ತಾ ಇರುತ್ತೆ, ಮೇಲ್ಗಡೆಯಿಂದ ಒಂದು ಪದರವನ್ನ ಹಾಕಬೇಕು, ಸಾರಿಸಬೇಕು ಕರೆಕ್ಟ್. ಆಗಾಗ ನೀರು ಚಿಮುಕಿಸುವುದು ಅಗತ್ಯ. ಈ ಮಿಶ್ರಣವನ್ನ 1-1.5 ತಿಂಗಳಿಗೆ ತಿರುವು ಹಾಕಿದರೆ ಕಾಂಪೋಸ್ಟ್ ಜಲ್ದಿ ಆಗುತ್ತೆ. ತಿರುವು ಹಾಕದೇ ಹೋದ್ರೂ ಕೂಡ ತೊಂದರೆ ಇಲ್ಲ, ಕಾಂಪೋಸ್ಟ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿ ಎಷ್ಟು ತಿಂಗಳಲ್ಲಿ ತಯಾರಾಗುತ್ತೆ? ತಿರುವಿ ಹಾಕ್ತಾ ಇದ್ರೆ 3 ತಿಂಗಳಿಗೆ ರೆಡಿ ಆಗುತ್ತೆ. ತಿರುವಿ ಹಾಕದೆ ಹೋದ್ರೆ ಸಾಮಾನ್ಯ 4-5 ತಿಂಗಳಷ್ಟು ಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಿ ಆದ್ರೆ ಜಲ್ದಿ ಆಗಿಬಿಡುತ್ತೆ, ಟೆಂಪರೇಚರ್ ಜಾಸ್ತಿ ಇದ್ದಾಗ. ಚಳಿಗಾಲ ಮತ್ತು ಮಳೆಗಾಲ ಆದ್ರೆ ಮತ್ತು ನೀರಿನ ಪ್ರಮಾಣ ಏನಾದ್ರು ಹೆಚ್ಚಾದ್ರೆ ಇದು ಸ್ವಲ್ಪ ಕೊಳೆಯುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ, ಅವು ಸ್ವಲ್ಪ ಹೆಚ್ಚಿನ ಟೈಮ್ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದು ಮುಂದುವರೆದ ದೇಶಗಳಲ್ಲಿ ದಿಢೀರ್ ಕಾಂಪೋಸ್ಟ್ ಪದ್ಧತಿಗಳು ಕೂಡ ಇದಾವೆ ಅಂತ ತಾವು ಹೇಳಿದ್ರಿ. ಹೌದು, ಈ ಪದ್ಧತಿಗಳು ಯಾವ್ಯಾವು ಅಂತಿದೆ ನೋಡಿ? ಅತಿ ಕಡಿಮೆ ಸಮಯದಲ್ಲಿ ಸಾಮಾನ್ಯ 2-3 ವಾರಗಳಲ್ಲಿ ನಾವು ಕಾಂಪೋಸ್ಟ್ ತಯಾರಿಸುವಂತಹ ವಿಧಾನಗಳನ್ನ ಈ ಒಂದು ಮುಂದುವರೆದ ದೇಶಗಳಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ರಾಪಿಡ್ ಮೆಥಡ್ಸ್ ಅಥವಾ ಇನ್ಸ್ಟೆಂಟ್ ಮೆಥಡ್ಸ್ ಅಂತ ಹೇಳ್ತೇವೆ. ನಿಮ್ಗೆ ಅವುಗಳ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಟರ್ನ್ಡ್ ವಿಂಡ್ರೋಸ್ ಅಂತ ಒಂದು ಮೆಥಡ್ ಇದೆ, ಆಮೇಲೆ ರೆರ್ಕ್ಲಿ ರಾಪಿಡ್ ಕಾಂಪೋಸ್ಟಿಂಗ್ ಅಂತ ಮೆಥಡ್ ಇದೆ, ಆಮೇಲೆ ಒಂದು ನಾರ್ತ್ ಡಕೋಟಾ ಹಾಟ್ ಕಾಂಪೋಸ್ಟಿಂಗ್ ಅಂತಿದೆ, IBS ರಾಪಿಡ್ ಕಾಂಪೋಸ್ಟಿಂಗ್. ಹೀಗೆ ಹಲವಾರು ರೀತಿಯ ಕಾಂಪೋಸ್ಟ್ ಅನ್ನ ದಿಢೀರಾಗಿ ತಯಾರಿಸುವಂತ ಪದ್ಧತಿಗಳು ಅಭಿವೃದ್ಧಿಯಾಗಿವೆ. ಇವುಗಳಲ್ಲಿ ಭೂತಾಕಾರದ ಒಂದು ಡ್ರಮ್ಗಳನ್ನ ಉಪಯೋಗಿಸಿಕೊಂಡು ಆಟೋಮೆಟಿಕ್ ಆಗಿ ಶ್ರೆಡರ್ ಯಂತ್ರಗಳು ಇರುತ್ತವೆ, ಶ್ರೆಡರ್ ಯಂತ್ರದಿಂದ ಅವು ಸಣ್ಣನೆ ಪುಡಿ ಮಾಡಿ ಅವರ ಜೊತೆಗೆ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿಕೊಂಡು ಜೊತೆಯಲ್ಲಿ ನಿರ್ಧಾರಿತವಾದಂತಹ ಉಷ್ಣತೆ, ಅಂದ್ರೆ ಈ ಸೂಕ್ಷ್ಮಾಣುಜೀವಿಗಳಿಗೆ ಅತ್ಯಂತ ಹೆಚ್ಚಿನ ಉಷ್ಣತೆ ತೇವಾಂಶ ಆಟೋಮೆಟಿಕ್ ಆಗಿ ಕಾಪಾಡುವಂತಹ ವ್ಯವಸ್ಥೆ ಇರುತ್ತೆ. ಆ ಮಿಶ್ರಣಕ್ಕೆ ಕಂಪ್ರೆಸರ್ ಸಹಾಯದಿಂದ ಗಾಳಿಯನ್ನು ಸೇರಿಸ್ತಾರೆ ಹಾಗೂ ಕಡಿಮೆ ಯಂತ್ರದಲ್ಲಿ, ಅಂದ್ರೆ ಕೆಲವು ವಿಧಾನಗಳಲ್ಲಂತೂ ಪ್ರತಿದಿನವೂ ಕೂಡ ಅವು ಯಂತ್ರದ ಸಹಾಯದಿಂದ ತಿರುವಿ ಹಾಕ್ತಾ ಇರ್ತಾರೆ ಪ್ರತಿದಿನ. ಯಾಕಂದ್ರೆ ಇಲ್ಲಿ ಮನುಷ್ಯನ ಒಂದು ಕೈಯಿಂದ ಮಾಡುವಂತದ್ದು ಏನೂ ಇರೋದಿಲ್ಲ, ಆಟೋಮೆಟಿಕ್ ಆಗಿ ಯಂತ್ರಗಳು ತಿರುವಿ ಹಾಕ್ತವೆ. ಈ ರೀತಿ ಕ್ರಮಗಳಿಂದ ಕೇವಲ 2 ವಾರದಲ್ಲಿ ಕೂಡ ಗೊಬ್ಬರ ರೆಡಿ ಆಗುತ್ತೆ. ಅಂದ್ರೆ ಯಾವ ಒಂದು ವಸ್ತುವನ್ನು ಉಪಯೋಗಿಸಿದಾರೆ ಅದರ ಆಧಾರದ ಮೇಲೆ 2-3 ವಾರದಲ್ಲಿ ಕೂಡ ಕಾಂಪೋಸ್ಟ್ ದಿಢೀರಾಗಿ ತಯಾರಿ ಮಾಡ್ಕೊಳ್ಬಹುದು. ಆದ್ರೆ ಇದರಲ್ಲಿ ವೆಚ್ಚ ಅಧಿಕ. ಆದ್ರೂ ಕೂಡ ನೋಡಿ, ನಮ್ಮಲ್ಲಿ ಬಹಳಷ್ಟು ರೈತರು ತುಂಬಾ ಬುದ್ಧಿವಂತರಿದ್ದಾರೆ. ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಒಂದು ಇಂಜಿನ್ಗಳನ್ನ ಉಪಯೋಗಿಸಿಕೊಂಡು, ಈಗ ಹಾಳಾದ ಸ್ಕೂಟರ್ ಉಪಯೋಗಿಸಿಕೊಂಡು, ಇಂಥ ಒಂದು ಕಂಪ್ರೆಸರ್ ಡೆವಲಪ್ ಮಾಡಿಕೊಂಡು ಮಾಡಿದಂತ ಒಂದು ಉದಾಹರಣೆಗಳನ್ನು ಕೂಡ ನಾವು ಪತ್ರಿಕೆಗಳು ಓದಿದ್ದೇವೆ. ಇಂಥ ಯೂನಿಟ್ ಗಳನ್ನ ಅವರು ತಯಾರು ಮಾಡಿಕೊಂಡ್ರೆ ನಮ್ಮಲ್ಲಿ ಕೂಡ ರೈತರು ತಮ್ಮದೇ ಒಂದು ಸಣ್ಣ ಪ್ರಮಾಣದಲ್ಲಿ ದಿಢೀರಾಗಿ ಕಾಂಪೋಸ್ಟ್ ಅನ್ನು ಮಾಡುವುದು ಯಾವ ದೊಡ್ಡ ಸಾಹಸದ ಕೆಲಸವೇನಲ್ಲ, ಮಾಡ್ಕೋಬಹುದು. ಉತ್ತಮವಾದಂತಹ ಕಾಂಪೋಸ್ಟ್ ನ ಗುಣಲಕ್ಷಣಗಳು ಏನೇನು ಅಂತೀರ? ಮತ್ತೆ ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ತವೆ ಅಂತೀರ? ನೋಡಿ, ಚೆನ್ನಾಗಿ ಮಾಡಿದಂತಹ ಕಾಂಪೋಸ್ಟ್ ನಿಂದ ಯಾವುದೇ ರೀತಿ ದುರ್ವಾಸನೆ ಬರುವುದಿಲ್ಲ. ಹಾಗೂ ಇದು ಸಾಮಾನ್ಯವಾಗಿ ಕಂದು ಅಥವಾ ಕಪ್ಪು ಬಣ್ಣದ ಪುಡಿಯಲ್ಲಿದ್ದು, ನಾವು ಯಾವ ವಸ್ತುಗಳನ್ನ ಕಚ್ಚಾ ವಸ್ತುವಾಗಿ ಉಪಯೋಗಿಸಿದೀವೋ ಅದನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಶಕ್ಯವಾಗುವುದಿಲ್ಲ. ಆ ರೀತಿಯಲ್ಲಿ ಅದು ಕರಗಿರಬೇಕು. ಯಾಕಂದ್ರೆ ಈ ಚೆನ್ನಾಗಿ ಮಾಗದೇ ಇರುವಂತಹ ಕಾಂಪೋಸ್ಟ್ ಅನ್ನ ಉಪಯೋಗಿಸಿದರೆ ಕೆಲವು ಬೆಳೆಗಳಲ್ಲಿ ಬೀಜ ಮೊಳಕೆ ಬರೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಅದು ಈ ಅಲ್ಕಲೈಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅವುಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಹಂತವಾಗಿರಬಹುದು ಅಥವಾ ಉಷ್ಣತೆ ಜಾಸ್ತಿ ಇರಬಹುದು, ಇಂತಹ ಒಂದು ತೊಂದರೆಗಳಿಂದಾಗಿ ಬೆಳೆಗಳಿಗೆ ಹಾನಿ ಮಾಡುವಂತಹ ಇದಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಮಾಡಿದಂತ ಕಾಂಪೋಸ್ಟ್ ಅನ್ನೇ ಉಪಯೋಗಿಸಬೇಕು. ಮುಖ್ಯವಾಗಿ ನಾವು ಇನ್ನೊಂದು ಗುಣಲಕ್ಷಣ ಹೇಳಬೇಕು ಅಂದ್ರೆ, ಚೆನ್ನಾಗಿ ಮಾಗಿದಂತ ಕಾಂಪೋಸ್ಟ್ ನ ರಸಸಾರ pH ಸಾಮಾನ್ಯವಾಗಿ 7 ಇರುತ್ತದೆ, ಹಾಗೂ ಇಂಗಾಲ ಸಾರಜನಕದ ಅನುಪಾತ 15 ಕಡಿಮೆ ಇರುತ್ತದೆ, ಹಾಗೂ ಕಾಂಪೋಸ್ಟ್ ನ ಉಷ್ಣತೆ ಹಿತವಾಗಿರುತ್ತೆ. ಅಂದ್ರೆ ನಾವು ಕೈಯಲ್ಲಿ ಮುಟ್ಟಿ ಫೀಲ್ ಮಾಡಬಹುದು. ಯಾಕಂದ್ರೆ ಇನ್ನು ಕಾಂಪೋಸ್ಟ್ ಕ್ರಿಯೆ ನಡೀತಾ ಇದ್ದಂತ ಕಾಂಪೋಸ್ಟ್ ಇದರಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ, ಅಷ್ಟು ಬಿಸಿಯಾದಂತ ಒಂದು ಇದಿರುತ್ತೆ. ನಾವಿನ್ನು ನಮ್ಮ ಮಲೆನಾಡಿನ ಕೆಲವು ಮನೆಗಳಲ್ಲಿ ನಾನು ನೋಡಿದ್ದೇನೆ, ಮನೆಗೆ ಬೇಕಾಗಿರುವಂತ ಬಿಸಿ ನೀರನ್ನು ಕೂಡ ಅವರು ಕಾಂಪೋಸ್ಟ್ ಗೊಬ್ಬರದಲ್ಲಿ ಡ್ರಿಪ್ ಪೈಪ್ ಅನ್ನು ಒಳಗಡೆಯಿಂದ ಹಾಯಿಸಿ ಮನೆಗೆ ಬೇಕಾಗಿರುವಂತಹ ಬಿಸಿ ನೀರು 24 ತಾಸಿನ ಬಿಸಿ ನೀರು ಬರುತ್ತೆ, ಅಷ್ಟು ಬಿಸಿಯಾದಂತ ಒಂದು ಶಾಖ ಬಿಡುಗಡೆ ಆಗ್ತಾ ಇರುತ್ತೆ ಸೂಕ್ಷ್ಮಾಣುಜೀವಿಗಳ ಕ್ರಿಯೆಯಿಂದ. ಆ ರೀತಿಯಾದಂತ ಒಂದು ಸ್ಟೇಜ್ ಅಲ್ಲಿ ಅದು ಉಪಯೋಗಿಸುವಂತ ಸಮಯದಲ್ಲಿ ಇರಬಾರದು. ಅದು ಆ ಒಂದು ಹಿತವಾದ ಟೆಂಪರೇಚರ್ ಇದ್ರೆ ನಮಗೆ ಅದು ಚೆನ್ನಾಗಿ ಮಾಗಿದೆ ಅಂತ ಅರ್ಥ. ಇನ್ನು ಉತ್ತಮ ಕಾಂಪೋಸ್ಟ್ ನಲ್ಲಿ ನಾವು ಪೋಷಕಾಂಶಗಳ ವಿಚಾರಕ್ಕೆ ಬಂದ್ರೆ, ಸಾರ್ವಜನಿಕ ಸಾಮಾನ್ಯವಾಗಿ 1-3 ಪರ್ಸೆಂಟ್ ವರೆಗಿರುತ್ತೆ, ರಂಜಕ 1.5-3%, ಇನ್ನು ಪೊಟ್ಯಾಶ್ 1-15%. ಅಂದ್ರೆ ನಾವು ಬೂದಿಯನ್ನು ಚೆನ್ನಾಗಿ ಉಪಯೋಗಿಸಿದ್ರೆ, ಜಾಸ್ತಿ ಉಪಯೋಗಿಸಿದ್ರೆ 15% ವರೆಗೂ ಕೂಡ ನಾವು ಪೊಟ್ಯಾಶ್ ಪಡಿಬಹುದು. ತೇವಾಂಶ ಸಾಮಾನ್ಯ 15-20% ವರೆಗಿರಬೇಕು, ಇಂಗಾಲ ಸಾಮಾನ್ಯ 20% ಹಾಗೂ ಇತರ ಲಘು ಪೋಷಕಾಂಶಗಳು ಬಹಳ ಒಂದು ಉತ್ತಮ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ. ಇನ್ನು ಗಿಡಗಳ ಬೆಳವಣಿಗೆಗೆ ಸಹಾಯ ಆಗುವಂತಹ ಸಸ್ಯ ಚೋತಕಗಳು, ವಿಟಾಮಿನ್ಗಳು ಹಾಗೂ ಸೂಕ್ಷ್ಮಾಣುಜೀವಿಗಳು ಕೂಡ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಉತ್ತಮವಾಗಿ ಮಾಡಿದಂತಹ ಕಾಂಪೋಸ್ಟ್ ನಲ್ಲಿ ಲಭ್ಯವಿರುತ್ತದೆ. ಇನ್ನು ಸಾವಯವ ಗೊಬ್ಬರದ ಬಳಕೆಯಿಂದ ಆಗುವಂತಹ ಲಾಭವನ್ನು ನಾವು ಲೆಕ್ಕಾಚಾರ ಮಾಡುವುದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಈ ಸಾವಯವ ವಸ್ತುಗಳು ಬೆಲೆ ಕಟ್ಟಲಿಕ್ಕೆ ಆಗದಷ್ಟು ಅತ್ಯಂತ ಉತ್ತಮ ವಸ್ತುಗಳು, ಭೂಮಿಗೆ ತಂದೆ ತಾಯಿ ಇದ್ದಂತೆ ಅಂತ ಹೇಳ್ಬಹುದು. ಅಷ್ಟು ಒಂದು ಭೂಮಿಯ ಒಂದು ಆರೋಗ್ಯಕ್ಕೆ ಅವಶ್ಯಕವಿರುವುದರಿಂದ ಇಷ್ಟೇ ಅದಕ್ಕೆ ಖರ್ಚು ಕಷ್ಟ. ಅದು ಉತ್ತಮ ಕಾಂಪೋಸ್ಟ್ ನ ತಯಾರಿಸಲಿಕ್ಕೆ ರೈತರು ಬಹಳಷ್ಟು ಖರ್ಚು ಮಾಡಬೇಕಂತ ಅವಶ್ಯಕತೆ ಇಲ್ಲ. ತಮಗೆ ಒಂದು ಅನುಕೂಲವಂತ ಒಂದು ಸಿಂಪಲ್ ಮೆಥಡ್, ನಾವೀಗ ಹಲವಾರು ಮೆಥಡ್ಗಳನ್ನು ನೀಡಿದ್ದೇನೆ, ಇವ ಯಾವ್ದನ್ನು ಕೂಡ ಅಳವಡಿಸಿಕೊಂಡು ಹೆಚ್ಚಾಗಿ ಅವರಿಗೆ ಆಸಕ್ತಿ ಬೇಕು, ಶ್ರಮ ವಹಿಸಬೇಕು. ಆಸಕ್ತಿ ಬಿದ್ದು ಮಲೆನಾಡಿನ ರೈತರು ನಾವು ಬಹಳಷ್ಟು ಮಂದಿ ನೋಡ್ತಾ ಇದ್ದೀವಿ, ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇನ್ನು ಬಯಲುಸೀಮೆಯ ರೈತರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಪಶುಪಾಲನೆಗೆ ಎಷ್ಟು ಒಂದು ಮಹತ್ವ ಕೊಡ್ತಾರೋ ಅಷ್ಟೇ ಇವತ್ತನ್ನು ಅವರು ಇದಕ್ಕೂ ಕೊಟ್ರೆ ಅವರಿಗೆ ಇದರ ಒಂದು ಲಾಭ, ತುಂಬಾ ಲಾಭ ಸಿಗುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಸುಧಾರಿತ ರೀತಿಯ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಒಳ್ಳೆ ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ರೀತಿಯ ಕಾಂಪೋಸ್ಟ್ ತಯಾರಿಸುವ ವಿಧಾನಗಳನ್ನು ಕುರಿತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 11,750 ರೂಪಾಯಿಗಳಿಂದ 22,400, ಅರಬಿಕಾ ಚರಿ 12,200 ರೂಪಾಯಿಗಳಿಂದ 12,500 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 18,700 ರೂಪಾಯಿಯಿಂದ 18,900 ರೂಪಾಯಿಗಳು, ರೋಬಸ್ಟ ಚರಿ 10,900 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿರಂಗ ಕೇಳಿದಿರಿ. ನಾಳೆಯ ಕಾರ್ಯಕ್ರಮದಲ್ಲಿ ಕಿತ್ತಳೆ ಬೇಸಾಯ ಕುರಿತು ಡಾಕ್ಟರ್ ಬಿಎಂ ಮುರಳೀಧರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ಬಳ್ಳುಮಾಡು ಗ್ರಾಮ ಹತ್ರ ಕೊಪ್ಪಿರ ರೂಮಿ ದೇವಯ್ಯ ಅಯ್ಯಂಗಯಿಂದ ಮರಣಪಟ್ಟಿತು. ನಾಪತ್ತೆಟ್ಟು ಬಯತ್ರ ಕೊಪ್ಪಿರ ರೂಮಿ ದೇವಯ್ಯ ಅಯ್ಯಂಗಡ ಚಾವು ತಡಿನ. ಬಳ್ಳುಮಾಡು ಗ್ರಾಮ ಹತ್ರ ಅಯ್ಯಂಗಡ ಸ್ವಂತ ಮನೆಯಲ್ಲಿ ಬೆಚ್ಚಿತು. ಆಖಿರಿ ಕಾರ್ಯ ನಾಳೆ ಮಜ್ಜನ 1:30 ವಿರಾಜಪೇಟೆ ಕೊಡವ ಸಮಾಜ ಕಾಕುಳತ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆನ ಕಡೆಯಿಂದ ರಾಜ್ಯದ ತಾಲೂಕು ಕಚೇರಿ, ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲೆಗಳ ಡಿಜಿಟಲೀಕರಣ ಹೊಸದಾಗಿ ಇಡೀ ರಾಜ್ಯದಲ್ಲಿ ಕೈಗೆತ್ತಿಕೊಂಡಿದ್ದು, ಈ ಕಾರ್ಯಕ್ರಮದ ಬಗ್ಗೆಲಿ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ಭೂ ದಾಖಲೆಗಳ ಇ ಖಜಾನೆ ಕಾರ್ಯಕ್ರಮನ ಸೋಮವಾರಪೇಟೆ ತಾಲೂಕು ಕಚೇರಿಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡನವು ಉದ್ಘಾಟನೆ ಮಾಡಿದು. ಹಂಗೆ ಈ ಸಂದರ್ಭ ಸೋಮವಾರಪೇಟೆನ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸಾರ್ವಜನಿಕರ ಕೆಲಸಗಳನ್ನ ಸರಿಯಾಗಿ ವಿಲೇವಾರಿ ಮಾಡಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾಡು ನುಡಿಗೆ ಮಿಡಿತಿದ್ದ ಕನ್ನಡದ ನಾಡಿ, ಜೀವನಪರ ಹೋರಾಟಗಳ ಸಾಹಿತ್ಯ ಕೃಷಿನ ಸಾಹಿತಿ ನಾ ಡಿಸೋಜಾನವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಿಕೆ ಆಗದ ನಷ್ಟ ಅಂತ ಕೊಡಗಿನ ಹಿರಿಯ ಸಾಹಿತಿ ಬಾಚರಣಿಯಂಡ ಪಿ ಅಪ್ಪಣ್ಣನವು ಹೇಳೋಳು. ಕುಶಾಲನಗರದ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ ಇಂದು ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತಾಡಿದ ಅವು, ನಾ ಡಿಸೋಜಾನವು ಕವಿ, ಸಾಹಿತಿ, ಕತೆಗಾರ ಮಾತ್ರ ಅಲ್ಲ, ತಮ್ಮ ಸಾಹಿತ್ಯದಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿದ್ದ ಸಂಕಷ್ಟಗಳನ್ನ ಬರಹಗಳಲ್ಲಿ ಮೂಡಿಸಿ ಸರ್ಕಾರಗಳಿಗೆ ಎಚ್ಚರಿಕೆನ ಗಂಟೆಯಾಗಿದ್ದು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಸಾಹಿತಿಗ ಉಪನ್ಯಾಸಕರು ಹಾಜರಿದ್ದು. ಉತ್ತರಾಖಂಡ್ ರಾಜ್ಯದ ಹರಿದ್ವಾರ ಜಿಲ್ಲೆನ ರೋಷನ್ಬಾಗ್ ಆಟದ ಬಾಣಿಯಲ್ಲಿ ಇದೇ ತಿಂಗಳ 8ನೇ ತಾರೀಕಿಂದ 11ನೇ ತಾರೀಕು ಮುಟ್ಟ ನಡೆಯಕ್ಕಿರುವ 50ನೇ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕೊಡಗು ಜಿಲ್ಲೆನ ಎಸ್ಟಿ ಪ್ರಣಯ್ ಆಯ್ಕೆಯಾಗಿದ್ದು ಕರ್ನಾಟಕ ತಂಡನ ಪ್ರತಿನಿಧಿಸಿದೆ ಅಂತ ಗೊತ್ತಾವುಟು. ಸರ್ವದೈವತ ವಿದ್ಯಾಸಂಸ್ಥೆನ ಕಡೆಯಿಂದ ಇದೇ ತಿಂಗಳ 16ನೇ ತಾರೀಕು 60 ವಿದ್ಯಾಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ಅಂತರ ಶಾಲಾ ಪೈಪೋಟಿ ಆಯೋಜನೆ ಮಾಡಿದ್ದು, ಪದ, ಡ್ಯಾನ್ಸ್, ವಿಜ್ಞಾನ ವಸ್ತು ಪ್ರದರ್ಶನ, ಪೌರಾಣಿಕ ಛದ್ಮವೇಷ ಪೈಪೋಟಿಗ, ಚೆಸ್ ಮತ್ತೆ ಚರ್ಚಾ ಪೈಪೋಟಿ ಇದ್ದು, ಆಸಕ್ತ ವಿದ್ಯಾರ್ಥಿಗ ತಮ್ಮ ತಂಡದ ಹೆಸರು ನೋಂದಣಿ ಮಾಡಿಕೊಳ್ಳಕ್ಕಂತ ಶಾಲಿನ ಮುಖ್ಯ ಶಿಕ್ಷಕಿ ಎಂ ಶೀಲಾ ಬೋಪಣ್ಣನವು ತಿಳಿಸೋಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ತಿತಿಮತಿಲಿ ಪುಕ್ಸಟೆ ಕಣ್ಣು ತಪಾಸಣಾ ಶಿಬಿರ ಆಯೋಜನೆ ಮಾಡಿದ್ದು, ತಿತಿಮತಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊತ್ತಾರೆ 9 ಗಂಟೆಯಿಂದ ಮಧ್ಯಾಹ್ನ 1.5 ಗಂಟೆ ಮುಟ ಶಿಬಿರ ನಡೆದಿದೆ. ಕಣ್ಣಿನ ಪೊರೆ ಇದ್ದು ಶಸ್ತ್ರಚಿಕಿತ್ಸೆನ ಅಗತ್ಯ ಇದ್ದರೆ ಹಾಸನದ ಅಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಅಂದೇ ಮಾಡುವೆ. ಯಶಸ್ವಿನಿ ಧರ್ಮಸ್ಥಳ ಸಂಘದ ಕಾರ್ಡ್ ಸೇರಿದಂಗೆ ಇನ್ಶೂರೆನ್ಸ್ ಇದ್ದವಕ್ಕೆ ಪುಕ್ಕಟೆ ಚಿಕಿತ್ಸೆ ಇದ್ದದೆ ಅಂತ ಗೊತ್ತಾವುಟು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳ್ದು 8ನೇ ತಾರೀಕು 11 ಗಂಟೆಯಿಂದ ಮಧ್ಯಾಹ್ನ ಮುಟ್ಟ ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡಿಲಿ ದೂರು ಅರ್ಜಿ ಹಂಚಿಕಿದ್ದು, ಭರ್ತಿ ಮಾಡಿ ನೋಟರಿಯಿಂದ ಪ್ರಮಾಣ ಮಾಡಿದ ಅರ್ಜಿನ ಲೋಕಾಯುಕ್ತರು ಸ್ವೀಕಾರ ಮಾಡುವೆ. ಸಂಶೋಧಕಿ ಬರಹಗಾರ್ತಿ ದಿವಂಗತ ಬೋವೇರಿಯಂಡ ನಂಜಮ್ಮ ಚಿನ್ನಪ್ಪನವರ ಬಗೆಯಲ್ಲಿ ಬರಹಗಾರ ಪತ್ರಕರ್ತ ಪಿಟಿ ಬೋಪಣ್ಣನವು ಬರೆದ ಕೃತಿ ನಂಜಮ್ಮ ಚಿನ್ನಪ್ಪ ಕ್ರೋನಿಕ್ಲರ್ ಆಫ್ ಕೂರ್ ಕಲ್ಚರ್ ಪುಸ್ತಕ ಇಂದು ಬೆಂಗಳೂರಲ್ಲಿ ಲೋಕಾರ್ಪಣೆ ಆತು. ಇದೇ ತಿಂಗಳ 16ನೇ ತಾರೀಕು ಮಡಿಕೇರಿ ತಾಲೂಕು ನೌಕೆ, 17ನೇ ತಾರೀಕು ಸೋಮವಾರಪೇಟೆ, ಹಾಗೆ 18ನೇ ತಾರೀಕು ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನ ಕ್ರೀಡಾಪಟುಗಳಿಗೆ ಕ್ರೀಡಾ ವಸತಿ ಶಾಲೆಗೆ ಆಯ್ಕೆ ಪ್ರಕ್ರಿಯೆ ನಡೆಯಕ್ಕಿದ್ದು, ಕ್ರೀಡಾ ಶಾಲೆನ ಆಯ್ಕೆಗೆ ಬರುವ ಕ್ರೀಡಾಪಟುಗಳ ವಯಸ್ಸು 11 ವರ್ಷದೊಳಗೆ ಇರೋಕು, ಆಯ್ಕೆಗೆ ಬಾಕಾಕನ 4ನೇ ಕ್ಲಾಸ್ಲಿ ಓದ್ತಿರೋ ಬಗೆಯಲ್ಲಿ ಹೆಡ್ ಮಾಸ್ಟರ್ನ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ತರೋಕು, ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಊಟ ವಸತಿ ಆಟದ ಕಿಟ್ಟು ಎಲ್ಲ ಪುಕ್ಸಟೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಇದುವರೆಗೆ ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571.

ರಾಜ್ಯ ಸರ್ಕಾರ ಪುದಿಯದಾಯಿತು ಜಾರಿಗೆ ಕೊಂಡ ಬಂದ ತಾಲೂಕು ಕಚೇರಿ ಸರ್ವೆ ಪಿಂಜ ನೋಂದಣಿ ಇಲಾಖೆ ಪಿಂಜ ಭೂ ದಾಖಲೆರ ಡಿಜಿಟೀಕರಣ ಕಾರ್ಯಕ್ರಮದನ್ನ ಜಿಲ್ಲೆರ ಸೋಮರಪೇಟೆ ಪಿಂಜ ಕುಶಾಲನಗರ ತಾಲೂಕು ಶಾಸಕ ಡಾ ಮಂಥರಗೌಡ ಉದ್ಘಾಟನೆ ಮಾಡಿಚಿ. ತಾಲೂಕರ ಭೂ ದಾಖಲೆರ ಈ ಖಜಾನೆ ಕಾರ್ಯಕ್ರಮದನ್ನ ಉದ್ಘಾಟನೆ ಮಾಡಿದ ಶಾಸಕ ಗಂಗಬಯ್ಯಂಜ ತಾಲೂಕು ಕಚೇರಿಯ ಆಹಾರ ಶಾಖೆಗೆ ಪೋಯಿತು ಪರಿಶೀಲನೆ ನಡೆಸಿಚಿ. ಸಾರ್ವಜನಿಕ ಕೆಲಸ ಕಾರ್ಯತ್ನ ಸಮಯಕ್ಕೆ ಸರಿಯಾಗಿ ವಿಲೇವಾರಿ ಮಾಡುವ ಕ್ರಮ ತೋವಣಿಕೆ ಅಧಿಕಾರಿಯಕ್ಕೆ ಈ ಸಂದರ್ಭ ಸೂಚನೆ ಕೊಡುತ್ತದೆ. ಕೊಡವ ಒಕ್ಕೊಡೊಕ್ಕೊಡ ನಡಲು ಕಾಲುದಿ ನರ್ಪಂತ ಪ್ರತಿಷ್ಠಿತ ಕೊಡವ ಹಾಕಿ ನಮ್ಮಿನ ಈ ಆಂಡ್ ಮುದ್ದಂಡ ಒಕ್ಕಕಾರ ನಡೆತುವ ಕೊಡವ ಹಾಕಿ ಅಕಾಡೆಮಿರ ಕೊಡೆರಾಡಿಲ್ ನರ್ಪಂತ ಇರುವ ತಂಜನೆ ಹಾಕಿ ಕಳಿ ನಮ್ಮೆರ ಲೋಗೋ ಬಿಡುಗಡೆ ಕಾರ್ಯಕ್ರಮ ಇದೇ 11 ಫಲಕ 11 ಗಂಟೆಗೆ ಮಡಿಕೇರಿ ಕಾವೇರಿ ಹಾಲಲ್ಲಿ ನಡಪ. ಮುದ್ದಂಡ ಒಕ್ಕ ಪಟ್ಟೆದಾರ ಡಾಲಿ ತಿಮ್ಮಯ್ಯ ಎಂದು ಕೊರವು ಕಾರ್ಯಕ್ರಮ ನಡಪ ಕಾರ್ಯಕ್ರಮತ್ತು ಜಿಲ್ಲೆರ ಜನಪ್ರತಿನಿಧಿಯ ಕೂಡಲಿಕೆ ಕನಪಟ್ಟವು ಕೂಡಿಯಾಡುವ ಅಂದ್ ಮುದ್ದಂಡ ಫ್ಯಾಮಿಲಿ ಸ್ಪೋರ್ಟ್ಸ್ ಪಿನ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷಗಳನ್ನು ರಶೀನ್ ಸುಬ್ಬಯ್ಯ ಅರಿಚಿಟಿತು. ಕೂರ್ಗ್ ಬೈ ರೇಸ್ ಪಿನ ಜಮ್ಮ ಹಿಡುವಳಿರ ಆಧಾರತ ಬಂದಿತ್ತುಳ ತೋಕರ ವಿಶೇಷ ಹಕ್ಕನ್ನು ಕೊಡವಂಗ ಶಾಶ್ವತ ಆಯ್ತು ಉಳಿತಾಯವನ್ನಿಟ್ಟಲು ಸಂವಿಧಾನ ಬದ್ಧತೆಯನ್ನು ತಯಾರು ಮಾಡುವುದಿನತರ ಜವಾಬ್ದಾರಿ ಆಯ್ತು ಉಂಡೆಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನು ಅಜಿನಿಕಡ ಮಹೇಶ್ ನಾಚಯ್ಯ ಎಣ್ಣಿಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಪೊನ್ನಂಪೇಟೆ ಜೆಸಿಐ ನಿಸರ್ಗ ಸಂಸ್ಥೆಯ ಕೂಡು ಕೂಟತ್ ಮಾಯಾಮುಡಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಮಲು ನರೆದ ತೋಕು ನಮ್ಮನ್ನು ಉದ್ಘಾಟನೆ ಮಾಡಿದ ತಕ್ಕ ಬರೆದ ಅವು ತೋಕನ ಸರಿಯಾದ ತರತ್ತು ಬಳಸುವ ಕೂಡು ನನಕ್ಕೆ ಅದನ್ನು ಪಾವಿತ್ರ್ಯತನ ಅರಂಜೋದು ಪಿಂಜ ಬಹುಸರ ಪೀಳಿಗೆ ಅದನ್ನು ಅರಿಚಿಟ್ಟು ಕೊಡಪದು ನಂಗಡ ಕರ್ತವ್ಯ ಆಯ್ತು ಅರಿಚಿಟ್ಟತ್ತು. ಜಬ್ಬೊಮ್ಮಿ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥಗಳನ್ನು ಚೊಟ್ಟೆಕ್ ಮಾಡ ರಾಜೀವ್ ಬೋಪಯ್ಯ ತಕ್ಕ ಬರೆದಿತ್ತು. ಪಂಡು ಕಾಲತಿಂಜೆ ಬಂದಿತ್ತುಳ್ಳ ಸಂಪ್ರದಾಯ ಪಿಂಜ ಬದುಕರ ಬದ್ಧತೆಯನ್ನು ಪಾಲನೆ ಮಾಡಿ ಕೊಡವ ಕೂಡನಿಕೆ ಕೊಡವ ಭಾಷೆಗೆ ಜನಾಂಗ ಒಗ್ಗಟ್ಟು ಒತ್ತೋರ್ಮೆನ ಕಾತಂಡು ತಂಗಡ ಹಕ್ಕರ ರಕ್ಷಣೆ ಮಾಡಿ ಸಲಹೆ ಕೊಡತ್ತು. ಖನಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮದ ತಕ್ಕ ಬರೆದ ವಕೀಲಂಗಡನ್ನ ಬಲ್ಯಮಣವಾದಪ್ಪೋ ಕೊಡವಡ ತೋಕರ ಹಕ್ಕದಾರಿಕೆ ಪಿಂಜ ರಕ್ಷಣೆ ಎನ್ನುವ ವಿಷಯದ ಮೇಲೆ ವಿಚಾರ ಒಪ್ಪಚಿಟ್ಟತ್ತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ಇದೇ ಎಟ್ಟಾಂಗ್